ಕೆಳಗಿರೆ ಸೋಮವಾರಪೇಟೆ ತಾಲೂಕು ಹೊಸಬೀಡು ಬೆಟ್ಟ ಅಥವಾ ಮೂಕ್ರಿ ಬೆಟ್ಟದ ಬುಡದಲ್ಲಿ 10 ಎಕರೆ ಕಾಫಿ ತೋಟವನ್ನು ಹೊಂದಿರುವ ಬನ್ನಳ್ಳಿ ಸತೀಶ್ ಅವರನ್ನ ನಾವು ಇವತ್ತು ಮಾತನಾಡಿಸಿದ್ವಿ. ಸೋಮವಾರಪೇಟೆ ಪಕ್ಕದ ಚೌಡ್ಲು ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಪರಿಸರ ಪ್ರಿಯ ಕೃಷಿ ತತ್ವಗಳನ್ನು ಅಳವಡಿಸಿಕೊಂಡು ಅಥವಾ ಜೈವಿಕ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿಗಳನ್ನು ಕೈಗೊಂಡು ಈಗ ಏನೂ ಹಾಕ್ತಾರೆ ತೋಟ ಹೇಗಿರುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿ ಸಾಗಿದ್ದಾರೆ ಸತೀಶ್ ಅವರು. ಒಂದು ರೀತಿಯಲ್ಲಿ ನೈಸರ್ಗಿಕ ಕೃಷಿ ತತ್ವವನ್ನು ಅವರು ಅಳವಡಿಕೆ ಮಾಡ್ಕೊಳ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಹೇಗೆ ಸಾಗಿದೆ, ಅವರ ಅನುಭವಗಳು ಏನು ಅಂತ ಅಂದ್ಕೊಂಡು ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಸಾರ ಮಾಡ್ತಿದ್ವಿ. ಸತೀಶ್ ಅವರೇ ಹೇಳಿ, ಈಗ ನಿಮ್ಮ ಹಿನ್ನೆಲೆ, ವ್ಯಾಸಂಗ ಮತ್ತು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅದನ್ನೆಲ್ಲ ಉಲ್ಲೇಖ ಮಾಡಿ. ನಮಸ್ತೆ, ನಾನು ಸತೀಶ್ ಬನ್ನಳ್ಳಿ. ಮೂಲತಃ ಕೃಷಿ ಕುಟುಂಬದಿಂದನೇ ಬಂದಿರೋದು. ನಮ್ಮ ತಂದೆ ತಾಯಿ ಎಲ್ಲ ಕೃಷಿಕರೇ. ನನ್ನ ವಿದ್ಯಾಭ್ಯಾಸ ಸೋಮವಾರಪೇಟೆಯಲ್ಲೇ ಆಯಿತು, ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸ. ನಂತರ ಸಿವಿಲ್ ಇಂಜಿನಿಯರಿಂಗ್ ಡಿಪ್ಲೊಮಾವನ್ನು ಸುಳ್ಯ ಕುರಂಜಿ ವೆಂಕಟರಾಮಗೌಡ ಕಾಲೇಜಿನಲ್ಲಿ ಮಾಡಿದೆ. ನಂತರ ಬೆಂಗಳೂರಿನಲ್ಲಿ 1-2 ವರ್ಷ ಕೆಲಸ ಮಾಡಿದೆ. ಆನಂತರ ಪುತ್ತೂರಿನಲ್ಲಿ ಮಹಾಲಿಂಗೇಶ್ವರ ITIನಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡಿದೆ. ಅಲ್ಲೂ 2 ವರ್ಷ ಕೆಲಸ ಮಾಡಿ ಪುನಃ ಊರಿಗೆ ವಾಪಸ್ ಬಂದು ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕು ಪಂಚಾಯತ್ನಲ್ಲಿ ಕಂಟ್ರಾಕ್ಟ್ ಕೆಲಸವನ್ನು ಮಾಡಿದೆ 1-5 ವರ್ಷ. ಆಮೇಲೆ ಅದು ಬೇಡ, ನನಗೆ ಸೂಕ್ತ ಅಂತ ಅನಿಸ್ಲಿಲ್ಲ. ಆದ್ದರಿಂದ ಪುನಃ ಕೃಷಿಗೆ, ನಮ್ಮ ತಂದೆಯ ಜಮೀನು ಇತ್ತು, ಒಟ್ಟು ಕುಟುಂಬ ಅಣ್ಣ ತಮ್ಮದರೆಲ್ಲ ಒಟ್ಟಿಗೆ ಇದ್ವಿ. ಆವಾಗ ಒಟ್ಟಿಗೆ ಕೃಷಿಗೆ ಪುನಃ ವಾಪಸ್ ಬಂದೆ. ಸಕ್ರಿಯವಾಗಿ ಕೃಷಿಯಲ್ಲಿ ತಾವು ತೊಡಗಿಸಿಕೊಂಡಿದ್ದು ಯಾವಾಗಲಿಂದ? ಸುಮಾರು 2000 ಇಸ್ವಿಯಿಂದ ಈಚೆಗೆ. ಎಷ್ಟು ಹಿಡುವಳಿ ಇದೆ ಈಗ ನಿಮ್ಮದು ಒಟ್ಟು? ಒಟ್ಟು ಹಿಡುವಳಿ 16-17 ಎಕರೆ ಇದೆ. ಆದರೆ ಈಗ ನೈಸರ್ಗಿಕ ಕೃಷಿಯಲ್ಲಿ 10 ಎಕರೆ ಇದನ್ನ ಮಾಡ್ತಾ ಇದ್ದೀನಿ ನಾನು. 16 ಎಕರೆಯಲ್ಲಿ ಇನ್ನು 6 ಎಕರೆ ಗದ್ದೆ ಅಥವಾ ಬೇರೆ ಬೆಳೆ ಮಾಡ್ಕೊಂತೀರ ಹೇಗೆ? 1 ಎಕರೆಯಲ್ಲಿ ತಾಳೆ ಬೆಳೆ ಬೆಳೆಸಿದ್ದೀನಿ. ಇನ್ನು ಮನೆ ಹತ್ರ ಒಂದು 1.5 ಎಕರೆ ಇದೆ, ಅದನ್ನ ನಾನು ತರಕಾರಿ ಬೆಳೆಸುವಂತ ಒಂದು ಆಲೋಚನೆಯಿಂದ ಹಾಗೆ ಖಾಲಿ ಬಿಟ್ಟಿದ್ದೀನಿ. ಇನ್ನೊಂದು ದೂರದಲ್ಲಿದೆ, 20 ಕಿಲೋಮೀಟರ್ ದೂರ. ಅಲ್ಲಿ ಲೇಬರ್ಸ್ ಎಲ್ಲ ಕಡಿಮೆ, ಅದಕ್ಕೆ ಫಸ್ಟ್ ಕಾಫಿ ತೋಟ ಮಾಡಿದ್ದೆ, ಇವಾಗ ಏನು ಮಾಡಲಿಲ್ಲ ಅದನ್ನು. ಅದನ್ನು ಬೇರೆ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಂತ ಯೋಚನೆ ಇದೆ. ಈಗ ಹೊಸಬೀಡು ಬೆಟ್ಟ ಅಥವಾ ಮುಕ್ರಿ ಬೆಟ್ಟದ ಹತ್ತಿರ ನಿಮ್ಮ ತೋಟದಲ್ಲಿ ನಾವು ವಿಚಾರಗಳನ್ನು ಗಮನಿಸಿಕೊಂಡು ಧ್ವನಿ ಮುದ್ರಣ ಮಾಡಿಕೊಂಡಿದ್ದೀವಿ. ಇಲ್ಲಿ 10 ಎಕರೆ ರೋಬಸ್ಟ್ ಇರೋದು, ಒಳಗಡೆ ಅಲ್ಲಲ್ಲಿ ಅರೇಬಿಕ ಕಾಫಿ ಇದೆ, ಸ್ವಲ್ಪ ಏಲಕ್ಕಿ, ಕಿತ್ತಳೆ, ಬಾಳೆನೂ ಇದೆ. ಹೇಳಿ, ಈಗ ರಾಸಾಯನಿಕಗಳನ್ನು ಕೈ ಬಿಡಬೇಕು ಬೇಡ ಅನ್ನೋ ಒಂದು ಆಲೋಚನೆ ಯಾಕೆ ಬಂತು, ಯಾವಾಗ ಬಂತು? ಸಾಧಾರಣ ನಾನು ಕೃಷಿ ಬಗ್ಗೆ ಆಸಕ್ತಿ ಬಂದಂತ 1992 ಈಚೆ ಬೇರೆ ಬೇರೆ ಕಡೆಗಳಲ್ಲಿ ಕೃಷಿ ಪ್ರವಾಸಗಳನ್ನು ಹೋಗ್ತಾ ಇದ್ದೆ. ಹಾಗೆ ಒಂದ್ಸರಿ ತೀರ್ಥಹಳ್ಳಿ ಹತ್ರ ಪುರುಷೋತ್ತಮರಾವ್ ಕೃಷಿ ಪ್ರತಿಷ್ಠಾನ ಅಲ್ಲಿಗೆ ಭೇಟಿ ಕೊಟ್ಟಾಗ ನನಗಲ್ಲಿ ಆನಂದ್ ಅಂತ ಒಬ್ರು ತುಂಬಾ ತಿಳುವಳಿಕೆ ಇದ್ದವರು, ಅವರ ಜೊತೆ ಮಾತಾಡಿದಾಗ ರಾಸಾಯನಿಕ ಮುಕ್ತವಾಗಿರ್ಬೇಕು ಅಂತ ಅನಿಸ್ತು. ಹಾಗೆ ಯೋಚನೆ ಇತ್ತು. ಆಮೇಲೆ 2000 ನಂತರ ನಾನು ರಾಸಾಯನಿಕದಿಂದ ಸ್ವಲ್ಪ ದೂರ ಇರ್ಲಿಕ್ಕೆ ಶುರು ಮಾಡಿದೆ. ಒಂದೇ ಸರಿ ರಾಸಾಯನಿಕವನ್ನ ಬಿಡ್ಲಿಲ್ಲ. ನಾನೇನು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದೆ, ಅದ್ರಲ್ಲಿ ಹಂತ ಹಂತವಾಗಿ ಕಡಿಮೆ ಮಾಡಿ 3-4 ವರ್ಷದಲ್ಲಿ ಸಂಪೂರ್ಣ ನಿಲ್ಲಿಸಿದೆ. ನಿಲ್ಲಿಸಿ ಅನಂತರ ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಬಂದೆ. ಈಗ 5-6 ವರ್ಷದಿಂದ ಸಾವಯವ ಗೊಬ್ಬರಗಳನ್ನು ಕೂಡ ಬಳಸ್ತಾ ಇಲ್ಲ, ನೈಸರ್ಗಿಕ ಕೃಷಿಯನ್ನೇ ಮಾಡ್ತಾ ಇದ್ದೀನಿ. ಏನನ್ಸುತ್ತೆ ನಿಮ್ಮ ಅನುಭವ? ಈಗ ಎಷ್ಟೋ ಜನ ಇವತ್ತು ಇಷ್ಟೇ ಇಳುವರಿ ಬರಬೇಕು, ಇಷ್ಟೇ ದುಡ್ಡು ಆಗಬೇಕು, ನಾವು ಹೀಗೆ ನಮ್ಮ ಜೀವನವನ್ನು ರೂಪಿಸ್ಕೋಬೇಕು, ಇಂಥ ಸ್ಥಿತಿಗೆ ತಲುಪಬೇಕನ್ನೋ ಒಂದು ಆಲೋಚನೆಯಲ್ಲಿ ಸಾಗಿರುವಾಗ ನಿಮ್ಮ ಬಗ್ಗೆನೂ ಕೆಲವೊಬ್ರು ಹೇಳ್ತಿರ್ಬೋದು, ಏನು ಈ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ, ಒಳ್ಳೆ ಇಳುವರಿ ಪಡೆಯೋ ಬದಲಾಗಿ ಸಾಧಾರಣ ಇಳುವರಿ ಅಥವಾ ಅಷ್ಟಕ್ಕಷ್ಟು ಅನ್ನೋ ಥರ ಮಾತುಗಳನ್ನು ನೀವು ಕೇಳಿರಬೇಕು. ಹೇಗಿದೆ ನಿಮ್ಮ ಅನುಭವ ಹೇಳಿ. ನಮ್ಮ ಶಿಕ್ಷಣ ಪದ್ಧತಿನೇ ನಮ್ಮನ್ನು ಇರುತ್ತೆ ಬೆಳೆಸಿದೆ. ನಮ್ಮ ಆಲೋಚನೆಗಳೇನುಂಟು ಅಂದರೆ ಬೇರೆಯವ್ರಿಗಾಗಿ ಇದು ಮಾಡಬೇಕು, ನಮ್ಮ ಸ್ವಂತಿಕೆಯನ್ನು ಬಿಡಬೇಕು, ಆ ರೀತಿ ಈ ರೀತಿಯಾಗಿ ಇರುವಾಗ ಇಷ್ಟೇ ಹಣ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇಷ್ಟೇ ಬರಬೇಕು ಅಂತ ಹಣದಿಂದೇನೆ ಹೋಗ್ತೀವಿ. ಅಲ್ಲಿ ಸಂತೋಷವನ್ನ ಕಳ್ಕೋತೀವಿ ನಾವು ಸಂಪೂರ್ಣ ಹಣದಿಂದ ಹೋದಾಗ. ಮತ್ತಿಲ್ಲಿ ಖರ್ಚು ಜಾಸ್ತಿ ಅನ್ನೋಕ್ಕಿಂತಲೂ ನನಗೆ ಖರ್ಚು ತುಂಬ ಕಡಿಮೆ. ಹಣ್ಣು ಕುಯ್ಯೋದು ಮತ್ತೆ ಕಪಾತು ಚಿಗುರು, ಅದಕ್ಕೆ ಮಾಮೂಲು ಬೇರೆಯವರು ಏನು ಮಾಡ್ತಾರೋ ಆ ಖರ್ಚುಗಳನ್ನ ಮಾಡ್ತೀನಿ. ನನಗೆ ಗೊಬ್ಬರ ಉಳಿಯುತ್ತೆ, ಕಚ್ಚಡ ಮಾಡೋದ್ರಲ್ಲಿ 80% ದುಡ್ಡು ಉಳಿಯುತ್ತೆ. ಕಳೆಗಳು ಗೊಬ್ಬರ ನನಗೆ. ನಾನು 1-2 ವರ್ಷದಿಂದ ತನಕ ನಾನು ಕಳೆ ಅಂತ ತಿಳ್ಕೊಂಡಿದ್ದೆ. 2 ವರ್ಷದಿಂದ ಗೊತ್ತಾಯ್ತು ಕಳೆದ ಅದ್ರ ಮಹತ್ವ ಏನು ಅನ್ನೋದ್ ಗೊತ್ತಾಯ್ತು. ಈಗ ಕಳೆಗಳೇ ನನಗೆ ಗೊಬ್ಬರ. ಎಷ್ಟೊಂದು ಕಳೆಗಳು ಬೆಳೀತಾ ಇರ್ತವೆ, ಅವನ್ನ ಯಾರು ಸೃಷ್ಟಿ ಮಾಡಿಲ್ಲ. ನಿಸರ್ಗದಲ್ಲಿ ಏನೆಲ್ಲ ಕಳೆಗಳು ಬೆಳೀತಾ ಇರ್ತವೆ, ಅವು ಮಣ್ಣಿಗೆ ಸೇರಿದಾಗ ಏನೆಲ್ಲ ಪೋಷಕಾಂಶಗಳನ್ನ ಕೊಡ್ತಾ ಹೋಗ್ತವೆ. ಇಲ್ಲಿ ನೀವು ಕಂಡಂತೆ ಎಷ್ಟು ರೀತಿಯ ಕಳೆಗಳನ್ನ ಕಾಣ್ತಾ ಇದ್ರಿ? ಈಗ ಭೂಮಿ ಅಂದ್ರೆ ಮಣ್ಣು, ಮಣ್ಣನ್ನು ನಮ್ಮ ಹಿರಿಯರು ಭೂತಾಯಿ ಅಂತ ಹೇಳಿದ್ರು, ಭೂದೇವಿ ಅಂತ ಹೇಳಿದ್ರು. ಮಣ್ಣಿಗೆ ಜೀವ ಇದೆ, ಜೀವನನೂ ಇದೆ, ಅದರದೇ ಆದ ಬದುಕು ಇದೆ. ಅದಕ್ಕೆ ಏನ್ ಬೇಕೋ ಅದನ್ನ ಅದು ತಗೊಳ್ಳುತ್ತೆ. ಈಗ ನಮ್ಮ ಮಣ್ಣಿನಲ್ಲಿ ಏನು ಕೊರತೆ ಇರುತ್ತೋ ಅದನ್ನ ತುಂಬಿಸಿಕೊಡುವಂತ ಕಳೆ ಗಿಡಗಳನ್ನ ಭೂಮಿ ಹುಟ್ಟಿಸ್ಕೊಳ್ಳುತ್ತೆ. ಈಗ ಸುಣ್ಣದ ಅಂಶ ಕೊರತೆ ಇದ್ರೆ ಹುಲ್ಲು ಹುಟ್ಟುತ್ತೆ, ಪೊಟ್ಯಾಶ್ ಅಂಶ ಕೊರತೆ ಇದ್ರೆ ಜುಡ್ಚನ ಹುಟ್ಟುತ್ತೆ, ನೈಟ್ರೋಜನ್ ಅಂಶ ಕೊರತೆ ಇದ್ರೆ ಅಂಟ್ಪುರ್ಲೆ ಹುಟ್ಟುತ್ತೆ. ಹೀಗೆ ಏನು ಕೊರತೆ ಇರುತ್ತೋ ಅದನ್ನ ಒದಗಿಸಿಕೊಡುವಂತ ಗಿಡಗಳು ನಮ್ಮಲ್ಲಿ ಬರ್ತವೆ. ಮತ್ತೆ ನಾವು ಸಾಧಾರಣವಾಗಿ ನೋಡಿದಾಗ 1 ವರ್ಷ ಕಳೆ ಬಂದಿರುತ್ತೆ, ಅದು ಬೀಜ ಆಗಿರುತ್ತೆ. ಬೀಜ ಆದ್ಮೇಲೆ ಮುಂದಿನ ವರ್ಷ ಅದೇ ಗಿಡ ಹುಟ್ಟಬೇಕು, ಆದ್ರೆ ಆ ಗಿಡ ಹುಟ್ಟಲಿಲ್ಲ, ಅದ್ರ ಬದಲು ಬೇರೆ ಗಿಡ ಹುಟ್ಟಿರುತ್ತೆ. ಯಾಕಂದ್ರೆ ಭೂಮಿಗೆ ಅದ್ರ ಅಗತ್ಯ ಇರಲ್ಲ, ಏನ್ ಅಗತ್ಯ ಇರೋದು ಅದನ್ನ ಹೊಂದಿಸ್ಕೊಳ್ಳುತ್ತೆ. ಉದಾಹರಣೆಗೆ ಈಗ 18 ಮಳೆ ಬಂದು ಭೂಕುಸಿತ ಆಯ್ತು, ಭೂಕುಸಿತ ಆದಲ್ಲಿ ಈಗ ನೋಡಿದಾಗ ಗೋರಕ್ಲ ಗಿಡ ಅಂತ ಹೇಳ್ತೀವಿ ನಾವು ಸ್ಥಳೀಯವಾಗಿ, ಆ ಒಂದು ಮರ ಮಾತ್ರ ಅಲ್ಲಿ ಕಾಣ್ತಾ ಇದೆ, ಅತಿಯಾಗಿ ಬೆಳೀತಾ ಇದೆ. ಇನ್ನೊಂದು 5 ವರ್ಷ ಆದ್ಮೇಲೆ ಆ ಮರ ಹೋಗುತ್ತೆ, ಅಂದ್ರೆ ಅಲ್ಲಿ ಬರಡು ಮಣ್ಣಾಗಿದ್ದರಿಂದ ಆ ಗಿಡ ಬಂದಿದೆ ಅಲ್ಲಿ. ಈಗ ಕಳೆ ವಿಚಾರವನ್ನ ನಾವು ನೋಡೋದಾದ್ರೆ ಎಷ್ಟೋ ಜನ ಹೇಳ್ತಾರೆ ಓಡಾಡಕ್ಕೆ ಕಷ್ಟ ಆದಿತ್ತು, ಹುಳ ಉಪ್ಪಡಿಗಳು ಹಾವುಗಳು ಅಥವಾ ಇನ್ನೇನು ವಿಷ ಜಂತುಗಳು ಸೇರ್ಕೊಳ್ಬಹುದು, ಅದಕ್ಕೆ ನಾವು ಸ್ವಚ್ಛವಾಗಿ ಇಡ್ತೀವಿ, ಆ ಕಳೆಯನ್ನ ಮತ್ತೆ ಗೊಬ್ಬರಕ್ಕೆ ಉಪಯೋಗಿಸ್ಕೊಳ್ತೀವಿ ಅಥವಾ ಗಿಡಗಳ ಬುಡಕ್ಕೆ ಹಾಕಿ ಅಲ್ಲಿ ಕರಗೋ ತರ ಮಾಡ್ತೀವಿ ಅಂತ ಹೇಳೋದಿದೆ. ಕೆಲವೊಬ್ರು ಕಳೆ ಕೊಚ್ಚೋ ಯಂತ್ರವನ್ನು ಉಪಯೋಗಿಸ್ಕೊಂಡು ಆಗಿಂದಾಗೆ ಕಳೆ ನಿಯಂತ್ರಣ ಮಾಡ್ತಾರೆ, ಕೆಲವೊಬ್ರು ಕಳೆ ನಾಶಕವನ್ನ ಉಪಯೋಗಿಸ್ಕೊಳ್ತಾರೆ. ಹೀಗೆ ನಿಮ್ದು ಹೇಗೆ ಈಗ ವರ್ಷದಲ್ಲಿ ಎಷ್ಟು ಸಾರಿ ಕಳೆಯನ್ನ ಕೊಚ್ಚುತ್ತೀರಿ ಅಥವಾ ಕಳೆಯನ್ನ ಹತೋಟಿ ಮಾಡ್ತೀರಿ, ಏನು ಕೆಲಸ ಮಾಡದಲ್ಲನೆ ಕಟಾವು ಮಾಡ್ಕೊಳ್ತೀರಾ ಹಣ್ಣನ್ನ, ಹೇಗಿದೆ ನಿಮ್ಮ ಆಲೋಚನೆ? ವಿಷಜಂತುಗಳು ಇಲ್ಲದೆ ಇರೋ ಪ್ರದೇಶನೇ ಇಲ್ಲ. ಬೆಂಗಳೂರು ನಗರದಲ್ಲಿ ಕೂಡ ವಿಷಜಂತುಗಳಿದ್ದಾವೆ, ಪ್ರವಾಹ ಬಂದಾಗ ಹಾವುಗಳು ಎಲ್ಲ ಹೊರಗಡೆ ಬರೋದೆಲ್ಲ ಇದ್ದೇ ಇದೆ ನೋಡಿದಿರ. ನಾನಾಗ್ಲೇ ಹೇಳ್ದಾಗೆ ಭೂಮಿಗೆ ಅದಕ್ಕೆ ಏನು ಬೇಕು ತಗೊಳ್ಳುತ್ತೆ, ಮಣ್ಣಿಗೆ ಯಾವತ್ತು ನೇರವಾಗಿ ಬಿಸಿಲು ಬೀಳಬಾರದು, ಅದರಿಂದ ಭೂಮಿ ಏನಿಲ್ಲ ಅಂದ್ರೆ ಹುಲ್ಲನ್ನಾರು ಹುಟ್ಟಿಸ್ಕೊಂಡಿರುತ್ತೆ. ನೇರವಾಗಿ ಮಣ್ಣಿಗೆ ಬಿಸಿಲು ಬಿದ್ದಾಗ ಮಣ್ಣು ಹಾಳಾಗುತ್ತೆ. ಮತ್ತೆ ನಾವು ಸಾವಯವ ಕೃಷಿಗೆ ಹೋದಾಗ ನಷ್ಟ ಅನುಭವಿಸೋದಕ್ಕೆ ಅಂದ್ರೆ ನಮ್ಮ ಮಣ್ಣು ಅದರ ಗುಣಲಕ್ಷಣಗಳು ಗೊತ್ತಿಲ್ಲ. ನಮ್ಮ ಬೆಳೆಗಳಿಗೆ ಪೋಷಕಾಂಶಗಳನ್ನು ಒದಗಿಸುವಂತದ್ದು ಸೂಕ್ಷ್ಮ ಜೀವಿಗಳು. ನಾವು ಸಾವಯವ ಗೊಬ್ಬರ ಅಂತ ಏನು ಹಾಕ್ತೀವೋ ಅದು ಗೊಬ್ಬರ ಅಲ್ಲ, ಸಗಣಿ ಗೊಬ್ಬರ ಕೂಡ ಗೊಬ್ಬರ ಅಲ್ಲ. ಅದರಲ್ಲಿರೋ ಸೂಕ್ಷ್ಮ ಜೀವಿಗಳು ಪ್ರತಿ ಸೆಕೆಂಡ್ ಕೂಡ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸಿಕೊಡ್ತಾ ಇರ್ತವೆ. ಅದರಿಂದ ಅದು ಗೊಬ್ಬರ ತಯಾರಿಸೋ ಕಾರ್ಖಾನೆ, ಸಗಣಿ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಎರೆಗೊಬ್ಬರ ಯಾವುದೇ ಇದ್ರೂ ಗೊಬ್ಬರ ತಯಾರಿಸೋ ಕಾರ್ಖಾನೆ ಅದು. ಅದನ್ನ ನಾವು ತಿಳ್ಕೋಬೇಕು. ಮತ್ತೆ ಆ ಸೂಕ್ಷ್ಮ ಜೀವಿಗಳು ಬದುಕಲಿಕ್ಕೆ ಮಣ್ಣಲ್ಲಿ ಸೂಕ್ತವಾದ ವಾತಾವರಣ ಇರಬೇಕು, ಸಾವಯವ ಇಂಗಾಲ ಇರಬೇಕು, ಹ್ಯೂಮಸ್ ಇರಬೇಕು, ನೀರಿನಂಶ ಬೇರೆ ರಾಸಾಯನಿಕ ಮುಕ್ತವಾಗಿರ್ಬೇಕು. ಈಗ ಏನಾಗುತ್ತೆ ಅಂದ್ರೆ ರಾಸಾಯನಿಕ ಹಾಕಿ ಸೂಕ್ಷ್ಮ ಜೀವಿಗಳನ್ನ ಕಳ್ಕೊತೀವಿ. ಈಗ ಟ್ರೈಕೋಡರ್ಮಾ ಇರ್ಬೋದು, AMC ಇಂತ, PSP ಇಂತ ಸೂಕ್ಷ್ಮ ಜೀವಿಗಳನ್ನ ಲ್ಯಾಬ್ ಅಲ್ಲಿ ಬೆಳೆಸಿ ವಾಪಸ್ ತಂದು ನಮ್ಮ ಭೂಮಿಗೆ ಹಾಕ್ತೀವಿ. ಮಣ್ಣಲ್ಲೇ ಇರೋದು ಮಣ್ಣಿನಿಂದ ನಾಶ ಮಾಡಿ ಲ್ಯಾಬ್ಗಳಲ್ಲಿ ಬೆಳೆಸಿ ಪುನಃ ತಂದು ಹಾಕುವಂತ ಪರಿಸ್ಥಿತಿ ಬಂದಿದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ, ಮಣ್ಣಿನ ಗುಣಲಕ್ಷಣಗಳ ಅರ್ಥ ಮಾಡ್ಕೊಂಡ್ರೆ, ನಮಗೆ ಸಾವಯವ ಕೃಷಿಯಲ್ಲಿ ಲಾಭನೇ ಇದೆ, ಖರ್ಚು ತುಂಬಾ ಕಡಿಮೆ ಇದೆ. ಈಗ ಕಳೆಗಳು ಅಂತ ಹೇಳ್ತೀವಲ್ಲ, ಕಳೆಗಳು ಮಣ್ಣಲ್ಲಿ ಏನು ಕೊರತೆ ಇರುತ್ತೋ ಅದನ್ನ ಒದಗಿಸಿ ಕೊಡ್ತವೆ. ಯಾವಾಗ ಅಂದ್ರೆ ಕಳೆಗಳು ಬಲ್ತು ಹೂವಾಗ್ಬೇಕು, ಹೂವಾಗಿ ಬೀಜ ಕಟ್ಟಬೇಕು, ಆವಾಗ ಮಣ್ಣಿನಲ್ಲಿ ಕೊರತೆ ಇರೋಂತ ಒದಗಿಸ್ತವೆ. ಕಳೆ ಹುಟ್ಟಿದ ಕೂಡಲೇ ನಾವು ಅದನ್ನ ಕೊಚ್ಚತಾ ಇದ್ರೆ ಆ ಕೊರತೆನೇ ಅದು ನೀಗಿಸೋದೇ ಇಲ್ಲ, ನೀಗಿಸ್ಲಿಕ್ಕೆ ಅದಕ್ಕೆ ಅವಕಾಶನೇ ಇರೋದಿಲ್ಲ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಖರ್ಚು ಕಮ್ಮಿ ಇರುತ್ತೆ. ನಾನು ನೋಡಿದ ಪ್ರಕಾರ ನಾವು ಸರಿಯಾಗಿ ತಿಳ್ಕೊಂಡ್ರೆ ರಾಸಾಯನಿಕ ಕೃಷಿಯಲ್ಲಿ ನಾವೇನು ಉತ್ಪತ್ತಿ ತೆಗಿತಿದೀವೋ ಅದಕ್ಕಿಂತ ಹೆಚ್ಚಿನ ಉತ್ಪತ್ತಿಯನ್ನು ಸಾವಯವ ಕೃಷಿಯಲ್ಲಿ ತೆಗಿಬಹುದು. ಹೇಗೆ ಈಗ ಕಟಾವಾದ ತಕ್ಷಣ ಅಥವಾ ಕಟಾವಿಗಿಂತ ಮುಂಚಿತವಾಗಿ ಕಳೆಗಳನ್ನ ತೆಗಿತೀರಾ ಅಥವಾ ಯಾವ ಸಂದರ್ಭದಲ್ಲಿ ಕಳೆಗಳನ್ನ ಹತೋಟಿ ಮಾಡ್ಕೊಳ್ತೀರಿ? ನಮ್ಮ ಬೆಳೆಗಳ ಎಲೆಗಳ ಮೇಲೆ ಬಂದು ಗಾಳಿ ಬಿಸಿಲು ಆಡದೇ ಇದ್ದಾಗ ಅದು ಕಳೆಗಳು ಅಂತ ಆಗುತ್ತೆ, ನಮ್ಗೆ ತೊಂದರೆ ಆಗುತ್ತೆ. ಗಿಡಗಳ ಕೆಳಗಡೆ ಇದ್ದಾಗ ನಮ್ಗೇನು ತೊಂದರೆ ಆಗೋದಿಲ್ಲ. ನಾನು ವರ್ಷಕ್ಕೆ 2 ಸರಿ ಈಗ ಗೋರ್ಮಣೆ ಇದೆ, ತರಗಿಳಿಯೋ ಗೋರ್ಮಣೆ, ಅದರಲ್ಲಿ ನಮ್ಮ ಕಳೆಗಳನ್ನ ಅಡ್ಡ ಬೆಳೆಸ್ತೀನಿ, ಅದು ನೆಟ್ಟಿಗೆ ಆಗೋದಿಲ್ಲ. ಆಮೇಲೆ ಕಳೆದ ವರ್ಷ ನಾನು ಮಣ್ಣಿಂದ 1 ಇಂಚು ಬಿಟ್ಟು ಕಳೆ ಕೊಚ್ಚುವ ಯಂತ್ರದಲ್ಲಿ ಕಳೆಯನ್ನ ಕೊಚ್ಚಿಸ್ದೆ, ಅದಕ್ಕಿಂತ ಮೊದಲು ಮಣ್ಣು ಕಾಣಾಗೆ ಕೊಚ್ಚತಾ ಇದ್ದೆ. ಆದ್ರೆ ಕಳೆದ ವರ್ಷ ಈ ರೀತಿ ಕೊಚ್ಚಿದ್ರಿಂದ ನನಗೆ ಮಣ್ಣು ಕಾಣಲಿಲ್ಲ. ಇವಾಗ ಏನಾಗಿದೆ ಅಂದ್ರೆ ನನ್ನ ಮಣ್ಣು ಕಾಣ್ಮಣ್ಣ ರೀತಿ ಆಗಿದೆ. ಕಳೆದ ವರ್ಷ ಈ ವರ್ಷ 2ನೇ ವರ್ಷಕ್ಕೆ ಮಣ್ಣು ಕಾಣಾಗೆ ಕೊಚ್ಚಿದ್ರೆ ನಮ್ಮ ಮಣ್ಣಲ್ಲಿರೋಂಥ ಗೋಡು ಅಂತ ಏನು ಹೇಳ್ತೀವಿ ಅದು ಹೊರಟೋಗುತ್ತೆ. ನನ್ನ ತೋಟದ ಗಿಡಗಳು ಕೂಡ ಹಸಿರಾಗಿದೆ. ಬೇರೆ ರಾಸಾಯನಿಕ ಕೃಷಿ ಏನ್ ಮಾಡ್ತಾರೋ ಅದೇ ಮಟ್ಟದಲ್ಲಿ ನನ್ನ ತೋಟ ಇದೆ. ಯಾವಾಗ ಕಳೆ ಕೊಚ್ಚೋ ಯಂತ್ರವನ್ನು ಉಪಯೋಗಿಸ್ಕೊಳ್ತೀರಿ? ಹಣ್ಣು ಕೊಯ್ಲಿಕ್ಕೆ ಸ್ವಲ್ಪ ಮೊದಲು. ಈಗಾಗಲೇ ಹಣ್ಣು ಕೊಯ್ಯೋ ಟೈಮಲ್ಲಿ ಕಳೆಗಳಿದಾವೆ, ಅವೆಲ್ಲ ಬಲ್ತಿರ್ತದೆ, ಅದ್ರ ಆಯಸ್ ಮುಗ್ದಿರುತ್ತೆ, ಅವೆಲ್ಲ ಒಣಗೋಗಿರುತ್ತೆ. ನಾವು ಕಳೆ ಕೊಚ್ಚೋದಿದ್ರು ಅಡ್ಡ ಬಿಡಿಸಿದ ಮೇಲೆ ಅವ್ನು ನೆಟ್ಟಗಾಗೋದಿಲ್ಲ. ಆದ್ರೆ ಹಣ್ಣು ಕೊಯ್ಯೋರಿಗೆ ಹಾವಿರುತ್ತೆ, ಆ ರೀತಿ ಹೆದರಿಕೆ ಇರಬಾರದು, ಒಂದೇ ಕಾರಣಕ್ಕಾಗಿ ನಾನು ಕೊಚ್ಚಿಸೋದಿಲ್ಲ, ಅಂದ್ರೆ ಅದನ್ನು ಕೊಚ್ಚಿಸೋದಿಲ್ಲ. ಅಂದ್ರೆ ವರ್ಷದಲ್ಲಿ 1 ಸಾರಿ ಮಾತ್ರ ಕಳೆ ಕೊಚ್ಚೋ ಯಂತ್ರವನ್ನು ಉಪಯೋಗಿಸಿಕೊಂಡು ಕಳೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತೀರಾ ಹೇಗೆ? ಹೌದು, ವರ್ಷದಲ್ಲಿ 1 ಸಾರಿ ಮಾತ್ರ ನಾನು ಕಳೆ ಕೊಚ್ಚೋ ಯಂತ್ರವನ್ನು ಉಪಯೋಗಿಸೋದು. ಅಲ್ಲಿವರೆಗೆ ಕಳೆಗಳು ನನಗೆ ಗೊಬ್ಬರ. ಕಳೆಗಳಿದ್ರೆ ಮಣ್ಣಿಗೆ ತಾವು ಹೇಳಿದಂಗೆ ಸಾವಯವದ ಅಂಶ ಸೇರ್ತಾ ಹೋಗ್ತದೆ, ಗೊಬ್ಬರದ ಅಂಶ ಹೆಚ್ಚಾಗ್ತಾ ಹೋಗ್ತದೆ, ಹಾಗೆ ಗಾಳಿ ಆಡುವ ಕ್ರಿಯೆ ಮತ್ತು ನೀರು ಹಿಡಿದಿಟ್ಟುವ ವಿಚಾರ ಮತ್ತಿತರ ಸಂಗತಿಗಳನ್ನ ನೀವು ಹೇಗೆ ಗಮನಿಸಿದಿರಿ? ಈಗ ಏನಾಗುತ್ತೆ ಅಂದ್ರೆ ಮನುಷ್ಯರಾಗೆ ಅಕ್ಕಪಕ್ಕದವ್ರ ತೊಂದರೆ ಇದ್ದಾಗ ಸಹಾಯ ಮಾಡ್ತೀವಿ, ಹಾಗೇನೆ ಗಿಡಗಳು ಕೂಡ ಒಂದಕ್ಕೊಂದು ಹೊಂದಾಣಿಕೆಯಲ್ಲಿ ಬಾಳ್ವೆ ಮಾಡ್ತವೆ. ಉದಾಹರಣೆಗೆ ಗಂಧದ ಮರ, ಅದು ನೆರಳಲ್ಲೇ ಇರಬೇಕು, ಬೇರೆ ಮರಗಳ ಜೊತೆನೇ ಇರಬೇಕು. ಹಾಗೆ ಕಳೆಗಳು ಕೂಡ ಒಂದಕ್ಕೊಂದು ಹೊಂದ್ಕೊಂಡೇ ಹೋಗ್ತವೆ. ನಮ್ಮ ಕಾಫಿ ಗಿಡಕ್ಕೆ ಏನು ಕೊರತೆಗಳಿರುತ್ತೋ ಅದನ್ನು ಈ ಕಳೆಗಳು ಕೊಡ್ತವೆ. ಕಳೆಗಳಿಗೆ ಬೇಕಾದ್ರೆ ನಮ್ಮ ಕಾಫಿ ಗಿಡನೂ ಕೊಡುತ್ತೆ. ಹೀಗೆ ಮತ್ತೇನಂದ್ರೆ ಮಣ್ಣಲ್ಲಿ ಪ್ರತಿ ಒಂದು ಗಿಡದಲ್ಲಿ ಒಂದೊಂದು ರೀತಿಯ ಸೂಕ್ಷ್ಮ ಜೀವಿಗಳು ಇರ್ತದೆ. ಒಂದೇ ಗಿಡದಲ್ಲಿ ಎಲ್ಲ ರೀತಿ ಸೂಕ್ಷ್ಮ ಜೀವಿಗಳು ಇರೋದಿಲ್ಲ, ಅದಕ್ಕೆ ಸೂಕ್ತವಾದ ಗಿಡ ಏನಿರುತ್ತೆ ಅದನ್ನು ಇದು ಮಾಡ್ತವೆ. 1 ಇಂಚು ತುಂತುರು ಬೇರಲ್ಲಿ 3 ಕೋಟಿಗಿಂತ ಜಾಸ್ತಿ ಸೂಕ್ಷ್ಮ ಜೀವಿಗಳಿರ್ತವೆ. ಬೇರು ಈ ಸೂಕ್ಷ್ಮ ಜೀವಿಗಳಿಗೆ ಮನೆ. ವಾಸಿಸಲಿಕ್ಕೆ ಅಗತ್ಯವಾದಂತಹ ಒಂದು ಪರಿಸರವನ್ನ ನಾವು ಮಣ್ಣಲ್ಲಿ ನಿರ್ಮಾಣ ಮಾಡಿದ್ರೆ ನಮಗೆ ಹೊರಗಡೆಯಿಂದ ಯಾವ ಗೊಬ್ಬರನೂ ಬೇಕಾಗಲ್ಲ, ಏನೂ ಇಲ್ಲ. ಮತ್ತು ಕಳೆಗಳು ಅಂತ ಏನು ಹೇಳ್ತೀವಿ, ಅವು ನಿಜವಾಗ್ಲೂ ಕಳೆಗಳೇ ಅಲ್ಲ, ಅದು ನಮಗೆ ಸಪೋರ್ಟ್ ಮಾಡುವಂತ ಸಸ್ಯಗಳು. ಅವು ಒಂದಕ್ಕೊಂದು ಸಪೋರ್ಟ್ ಮಾಡಿಕೊಂಡು ಬೆಂಬಲ ಕೊಟ್ಕೊಂಡು ಬದುಕ್ತವೆ. ಇನ್ನು ನೀರು ಕೊಚ್ಚಾಣಿಕೆ ಆಗೋದು ಅಥವಾ ಮಣ್ಣು ಕೊಚ್ಚಾಣಿಕೆ ಆಗೋದನ್ನು ಈ ಕಳೆಗಳು ನಿಯಂತ್ರಣ ಮಾಡಿ ಉಪಕಾರ ಮಾಡ್ತವಲ್ವಾ? ಹೌದು, ಮಣ್ಣು ಕೊಚ್ಚೋಗೋದನ್ನ ತಡೆಯುತ್ತೆ. ಮತ್ತೆ ಇನ್ನೇನಾಗುತ್ತೆ ಅಂದ್ರೆ, ನಾವು ಕಳೆಯನ್ನ ನೀಟಾಗಿ ತೆಗೆದಾಗ ಮಣ್ಣಿನ ಮೇಲ್ಪದರದಲ್ಲಿ ಏನು ಸೂಕ್ಷ್ಮ ರಂಧ್ರಗಳಿರ್ತವೆ, ಈ ಎರೆಹುಳುಗಳಿರ್ಬೋದು ಬೇರೆ ರಂಧ್ರಗಳು, ಆ ರಂಧ್ರಗಳೆಲ್ಲ ಮುಚ್ಚೋಗ್ತದೆ. ಆ ರಂಧ್ರಗಳು ಮುಚ್ಚೋದಾದಾಗ ಮಣ್ಣಲ್ಲಿ ಶೀತ ಬರುತ್ತೆ. ಯಾವಾಗ ಕಳೆಗಳಿರುತ್ತೆ ಅವಾಗ ನಾವು ಒಂದು ಹಿಡಿ ಮಣ್ಣನ್ನು ಕೈಯಲ್ಲಿ ತಗೊಂಡು ಹಿಂಡಿದ್ರೆ ಅದ್ರಲ್ಲಿ ನೀರು ಹದಿಯೋದಿಲ್ಲ, ಅಕಸ್ಮಾತ್ ಹನತ್ರ ಬಾರಿ ಕಮ್ಮಿ ಇರುತ್ತೆ. ಕಳೆ ಇಲ್ಲದಂತ ಜಾಗದಲ್ಲಿ ಪಕ್ಕದಲ್ಲೇ ತಗೊಂಡು ಹಿಂಡಿದ್ರೆ ತುಂಬಾ ನೀರು ಹನಿಯುತ್ತೆ, ಅಂದ್ರೆ ಅಷ್ಟು ನೀರು ಬಸ್ದು ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಜೊತೆಗೆ ಕಳೆಗಳಿಗೂ ಅವು ಬದುಕಲಿಕ್ಕೆ ನೀರು ಬೇಕಾಗಿರೋದ್ರಿಂದ ಮಣ್ಣಲ್ಲಿರೋ ಸ್ವಲ್ಪ ಅಂಶ ನೀರನ್ನು ಅವು ಎಳ್ಕೊಳ್ಳೋದ್ರಿಂದ ಮಣ್ಣಲ್ಲಿ ಅಷ್ಟು ನೀರು ಕಮ್ಮಿ ಆಗುತ್ತೆ. ನಿಜ ಅಂದ್ರೆ ಅದನ್ನ ಸೂಕ್ಷ್ಮವಾಗಿ ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಕಳೆಗಳು ಸಹ ನಮ್ಮ ತೋಟದಲ್ಲಿ ನಮ್ಮ ಪರಿಸರದಲ್ಲಿ ಇರಬೇಕು ಅನ್ಕೊಂಡು ನೀವು ಹೇಳ್ತೀರಿ. ಜೊತೆಗೆ ಇತರೆ ಜೀವಿಗಳು ಕಳೆಗಳ ಮೇಲೆ ಆಶ್ರಯ ಪಡ್ಕೊಂಡು ಜೀವನ ಮಾಡ್ತವೆ. ಜೇನು ನೊಣಗಳಿಗೆ ಅನೇಕ ಕಳೆಗಳ ಹೂಗಳು ಬೇಕಾಗುತ್ತೆ, ಹಾಗೆ ಅನೇಕ ಚಿಟ್ಟೆಗಳು, ಪತಂಗಗಳು ಅಥವಾ ಇನ್ನು ಬೇರೆ ಬೇರೆ ಜೀವಿಗಳು ಹೂವಿಗೆ ಮುತ್ತಬಹುದು ಅಥವಾ ಎಲೆಗಳನ್ನ ತಿನ್ಬಹುದು, ಇನ್ನು ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಕಾಣಬಹುದಲ್ವಾ? ಹೌದು, ಯಾವಾಗ ತುಂಬಾ ಬೆಳೀಲಿಕ್ಕೆ ಅವಕಾಶ ಕೊಡ್ತೀವಿ ಅವಾಗ ಕಳೆಗಳು ಆ ರೀತಿ ಅವಕಾಶ ಕೊಡದೇ ಇದ್ರೆ ಅವರು ನಮ್ಮ ಭೂಮಿಗೆ ಗೆಳೆಯರು. ಮತ್ತೆ ಸೂಕ್ಷ್ಮ ಜೀವಿಗಳು ಅಂತ ಹೇಳಿದಾಗ, ಈಗ ಸಗಣಿಯನ್ನು ನಾವು ಹೇಗೆ ಗೊಬ್ಬರ ಅಂತೀವೋ ಅದೇ ರೀತಿ ಪಕ್ಷಿಗಳು ಇರ್ಬೋದು, ಹಿಕ್ಕೆಗಳು, ಪ್ರತಿಯೊಂದರಲ್ಲೂ ಇರುತ್ತೆ. ತೋಟಕ್ಕೆ ಒಂದು ಎರಡು ಮೂರು ಪಾರಿವಾಳ ಬರ್ತಾ ಇದ್ರೆ ಪಾರಿವಾಳದ ಹಿಕ್ಕೆಯಲ್ಲಿ ಏನು ಸೂಕ್ಷ್ಮ ಜೀವಿಗಳು ಇರ್ತವೋ ಅದು ಇಡೀ ನಿಮ್ಮ ತೋಟಕ್ಕೆ ಬೇಕಾದಷ್ಟು ಪೊಟ್ಯಾಷಿಯಂ ಒದಗಿಸ್ಕೊಡ್ತವೆ. ಆದ್ರೆ ಮಣ್ಣಲ್ಲಿ ಸೂಕ್ತವಾದ ವಾತಾವರಣ ಇದ್ರೆ ಮಣ್ಣಲ್ಲಿ ವೃದ್ಧಿಗೊಂಡು ಬೆಳೀತವೆ. ಹಾಗೆ ಕಳೆಯಲ್ಲಿ ಬರುವಂತ ಹುಳುಗಳಿರ್ತಾವಲ್ಲ, ಅದ್ರ ಹಿಕ್ಕೆಗಳಲ್ಲೂ ಸೂಕ್ಷ್ಮ ಜೀವಿಗಳಿರ್ತಾವೆ, ಅವುಗಳು ಕೂಡ ನಮ್ಗೆ ಬೆಳೆಗೆ ಬೇಕಾದಂತ ಕೊಡ್ತದೆ. ಗೊತ್ತಿಲ್ಲದೆ ಅದನ್ನೆಲ್ಲ ನಾವು ನಾಶ ಮಾಡಿದಾಗ ತೊಂದರೆ ಆಗುತ್ತೆ. ಈಗ ತುಂಬಾ ಜೇಡ ಇರ್ತದೆ, ನಮ್ಗೆ ಹಾನಿಕಾರಕ ಕೀಟಗಳನ್ನ ಹಿಡಿದು ತಿಂತದೆ. ನಾವು ಸಂಪೂರ್ಣ ರಾಸಾಯನಿಕ ಹೋದಾಗ ಅಥವಾ ತುಂಬಾ ಕ್ಲೀನ್ ಮಾಡಿದಾಗ ಅದಕ್ಕೆ ಬದುಕುವಂತ ವಾತಾವರಣ ನಮ್ಮ ಜಮೀನಲ್ಲಿ ಇರೋಲ್ಲ, ಅವಾಗ ಜೇಡ ಕೂಡ ನಾಶ ಆಗುತ್ತೆ. ಕಳೆನಾಶಕವನ್ನ ಯಾಕೆ ಕೈ ಬಿಟ್ರಿ? ಎಷ್ಟೋ ಜನ ಬಹಳ ಸುಲಭ ಕಳೆಗಳನ್ನ ಹತೋಟಿ ಮಾಡ್ಲಿಕ್ಕೆ, ಆಮೇಲೆ ಅದರಿಂದ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅನ್ನೋ ತರ ಹೇಳೋದಿದೆ. ನಾನು ಫಸ್ಟ್ ಆಗಿ ಅನ್ಕೊಂಡಿದ್ದೆ ಕಳೆನಾಶಕವನ್ನು ಉಪಯೋಗಿಸ್ತಾ ಇದ್ದೆ, ಆಮೇಲೆ ಸುದ್ದಿವಾಹಿನಿಗಳಲ್ಲಿ ಬರುವಂತ ವಿಷಯಗಳು, ಕಳೆನಾಶಕದಿಂದ ಕ್ಯಾನ್ಸರ್ ಬರುತ್ತೆ ಅವನ್ನೆಲ್ಲ ನೋಡಿದ್ದೆ. ಆಮೇಲೆ ಇಲ್ಲೂ ನಾವು ನೋಡಿದಾಗ ನಮ್ಮ ಬೆಳೆಗಳ ಮೇಲೆ ಹಾರಿದಾಗ ಬೆಳೆಗಳ ಕುಡಿ ಮುರುಟ್ಕೊಂಡು ಹೋಗ್ತಾ ಇತ್ತು, ಅಂದ್ರೆ ನಮ್ಮ ಬೆಳೆಗಳಿಗೂ ಕೂಡ ಅದು ಹಾನಿ ಮಾಡುವಂತದ್ದೇ. ಮತ್ತೆ ಕಳೆನಾಶಕವನ್ನ ನಾವು ಎಲ್ಲಿ ಉಪಯೋಗಿಸ್ತೀವಿ ಅಲ್ಲಿ ಮಣ್ಣು ಜೀವನೇ ಇರಲ್ಲ, ತುಂಬಾ ಮೆದುವಾಗಿ ನಾವು ನಿಲ್ಲಿಕ್ಕೂ ಆಗಲ್ಲ, ಜಾರ್ತಾ ಇರುತ್ತೆ, ಮಣ್ಣಲ್ಲಿರೋ ಸತ್ವವನ್ನೇ ಕಳ್ಕೊಳ್ಳುತ್ತೆ ಅದು. ಅದರಿಂದ ಕಳೆನಾಶಕವನ್ನು ಉಪಯೋಗಿಸದೇ ಇರೋದೇ ಒಳ್ಳೇದು. ಇವಾಗ ಸಾವಯವ ಕಳೆನಾಶಕ ಬಂದಿದೆ, ಆದರೂ ಕೂಡ ಜಮೀನಿಗೆ ಸಾವಯವ ಕಳೆನಾಶಕವನ್ನು ಉಪಯೋಗಿಸ್ತಾ ಇಲ್ಲ. ನೀವು ಗಮನಿಸಿರೋ ರೀತಿಯಲ್ಲಿ ಕಳೆಗಳನ್ನ ತಿನ್ನುವ ಪ್ರಾಣಿ ಪಕ್ಷಿಗಳು ಅಥವಾ ಬೇರೆ ಜೀವಿಗಳು ಏನೇನಂತ ನಿಮ್ಮ ಈ ಪ್ರದೇಶದಲ್ಲಿ? ಕೆಲವೊಂದ್ಸರಿ ಕಾಡು ಕೋಳಿಗಳು ತಿನ್ಬಹುದು, ನಾಡು ಕೋಳಿಗಳು ತಿನ್ಬಹುದು, ಅಥವಾ ಬೇರೆ ಕಾಡು ಪ್ರಾಣಿಗಳು ಬಂದು ಕಳೆಗಳನ್ನ ತಿನ್ಕೊಂಡು ಹೋಗ್ಬೋದು, ಅಥವಾ ಇನ್ನೊಂದು ಯಾವ್ದೋ ಕೀಟಗಳು ಅಥವಾ ಜೀವಿಗಳು ಕಳೆಗಳನ್ನ ತಿಂದು ಅಲ್ಲಿ ಆ ಮೂಲಕ ಹಿಕ್ಕೆಯನ್ನು ಅಥವಾ ಅವುಗಳ ವ್ಯರ್ಥ ಪದಾರ್ಥವನ್ನು ಹಾಕೋದಿದೆ. ಒಂದ್ ರೀತಿಯಲ್ಲಿ ಅವುಗಳ ಜೀವನಕ್ಕೂ ಅನುಕೂಲ. ಈಗ ಕೆಲವೊಂದ್ ಕಡೆಗೆ ನಾಟಿ ಕೋಳಿಗಳನ್ನೇ ತೋಟಕ್ಕೆ ಬಿಟ್ಟು ಅಥವಾ ಅಲ್ಲೆಲ್ಲಲ್ಲಿ ಬಿಟ್ಬಿಟ್ಟು ಕಳೆಗಳನ್ನ ಹತೋಟಿ ಮಾಡೋದಿದೆ. ಈ ತರ ನೀವು ಏನಾದ್ರೂ ಈ ನಿಟ್ಟಿನಲ್ಲಿ ಕಂಡಿದ್ದೀರಾ? ನಾನಾಗ್ಲೇ ಹೇಳಿದ್ದಿಲ್ಲ, ನಮ್ಮ ತೋಟಕ್ಕೆ ಎರಡು ಪಾರಿವಾಳಗಳು ಬಂದ್ರೆ ನಮ್ಮ ತೋಟಕ್ಕೆ ಪೊಟಾಶ್ ಹಾಕೋ ಅಗತ್ಯ ಬರೋದಿಲ್ಲ. ಹಾಗೆ ಬಾವಲಿಗಳು ಬರ್ತವೆ ರಾತ್ರಿ, ರಾತ್ರಿ ಬರುವಂತ ಪಕ್ಷಿಗಳೆಲ್ಲ ತಿಂದಾಗ ಅದ್ರ ಹಿಕ್ಕಿ ಅದು ತುಂಬಾ ಅನುಕೂಲ. 1 ಕೆಜಿ ಹಿಕ್ಕಿ ಇದ್ರೆ 2 ಎಕರೆಗೆ ನಾವು ಅದರಲ್ಲಿ ಗೊಬ್ಬರಗಳನ್ನ ಮಾಡ್ಕೋಬಹುದು. ಹಾಗೆ ಕಾಡು ಕೋಳಿಗಳಿರ್ಬೋದು, ನಾಡು ಕೋಳಿಗಳಿರ್ಬೋದು, ಕಳೆಗಳ ಮೇಲೆ ಇರುವಂತ ಹುಳುಗಳು, ಈಗ ಕಂಬಳಿ ಹುಳುಗಳು ಇರ್ತಾವಲ್ಲ, ಅದ್ರ ಹಿಕ್ಕೆಗಳು ಉಪಯೋಗಕ್ಕೆ ಬರುತ್ತೆ. ನಿಜ, ಸೂಕ್ಷ್ಮವಾಗಿ ನೋಡಿದ್ರೆ ಏನೆಲ್ಲ ಪ್ರಯೋಜನಗಳಿದಾವೆ, ಆದ್ರೆ ಎಷ್ಟು ಬಿಟ್ಕೋಬೇಕು, ಎಷ್ಟು ತೆಗಿಬೇಕು ಅನ್ನೋದ್ರ ಬಗ್ಗೆನೂ ಗಮನ ಹರಿಸ್ಬೇಕು. ಸಣ್ಣ ಗಿಡಗಳಿದ್ದಾಗ ಸುತ್ತಲನ್ನು ಹತೋಟಿ ಮಾಡಿ ಗಿಡ ಬೆಳೆಯುವ ರೀತಿಯಲ್ಲಿ ಗಮನ ಹರಿಸ್ಕೊಂಡ್ರೆ ಒಳ್ಳೇದು ಅಲ್ವಾ? ಹೌದು, ನಾವು ಕಳೆಗಳನ್ನ ಗಿಡದ ಮೇಲೆ ಬರ್ಲಿಕ್ಕೆ ಬಿಡಬಾರ್ದು. ಗಿಡಕ್ಕೆ ಗಾಳಿ ಬೆಳಕಿಗೆ ಯಾವಾಗ ತೊಂದರೆ ಆಗುತ್ತೋ ಅವಾಗ ಅದು ನಮ್ಗೆ ಶತ್ರುಗಳು, ಇಲ್ದಿದ್ರೆ ನಮ್ಗೆ ಗೆಳೆಯರೇ. ಅವು ಗಾಳಿ ಬೆಳಕಿಗೆ ತೊಂದರೆ ಆಗದೆ ಇರೋಗೆ ಅದ್ರ ಸುತ್ತಮುತ್ತ ನಿರ್ವಹಣೆ ಮಾಡ್ತಾ ಬಂದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ. ನಿಮ್ಮ ಈ ತೋಟದಲ್ಲಿ ಎಷ್ಟು ರೀತಿಯ ಕಳೆಗಳು ಇರಬಹುದಂತ ಏನಾದರೂ ಪಟ್ಟಿ ಮಾಡಿದ್ರೆ, ಲೆಕ್ಕ ಹಾಕಿದ್ರೆ ಹೇಗೆ? ನಾನು ಲೆಕ್ಕ ಹಾಕ್ಲಿಲ್ಲ, ಸುಮಾರು 30-40 ಅಧಿಕ ಇರುತ್ತೆ. ಮತ್ತೆ ಈ ವರ್ಷ ಇದ್ದಿದ್ದು ಮುಂದಿನ ವರ್ಷ ಇರಲ್ಲ, ಸಂಖ್ಯೆ ಕಮ್ಮಿ ಆಗುತ್ತೆ. ಎಲ್ಲೋ ಅದು ಹೋಗೇ ಬಿಡ್ತು ಅಂತ ಅನ್ಕೊಂಡಿರ್ತೀವಿ, ಇನ್ಯಾವಾಗ್ಲೂ ಹುಟ್ಕೊಳ್ಳುತ್ತೆ. ಈಗ ಒಂದು 6 ವರ್ಷಗಳ ಹಿಂದೆ ನೀವು ಸಗಣಿ ಗೊಬ್ಬರವನ್ನು ಕೊಡ್ತಾ ಇದ್ರಿ, ಜೀವಾಮೃತವನ್ನು ಪೂರೈಕೆ ಮಾಡ್ತಾ ಇದ್ರಿ, ಹಾಗೆ ಎರೆಹುಳು ಗೊಬ್ಬರವನ್ನು ಪೂರೈಕೆ ಮಾಡ್ತಾ ಇದ್ರೆ ಹೇಗೆ? ಎರೆಹುಳ ಗೊಬ್ಬರವನ್ನು ಕೊಡ್ತಾ ಇದ್ದೆ, ಈಗ ಒಂದು 6 ವರ್ಷ ಈಚೆಗೆ ನಾನು ಯಾವುದನ್ನು ಕೊಡಲಿಲ್ಲ. ಆಮೇಲೆ ಒಂದು 2 ವರ್ಷದ ಹಿಂದೆ AMC ಸೂಕ್ಷ್ಮ ಜೀವಿಗಳ ಗುಚ್ಛ ಇದೆ, ಅದನ್ನ ಅರ್ಧ ತೋಟಕ್ಕೆ ಕೊಟ್ಟೆ. ಆಮೇಲೆ ಕೊಟ್ಟಿರೋ ಜಾಗಕ್ಕೂ ಕೊಡದೇ ಇರೋ ಜಾಗಕ್ಕೂ ಏನು ವ್ಯತ್ಯಾಸ ಕಾಣಲಿಲ್ಲ. ಆದ್ರಿಂದ ಮಣ್ಣಲ್ಲೇ ಸೂಕ್ಷ್ಮ ಜೀವಿಗಳಿದಾವೆ, ಹೊರಗಿಂದ ತಂದು ಕೊಡೋ ಅಗತ್ಯ ಇಲ್ಲ ಅಂತ ನನಗೆ ಅನಿಸ್ತು. ಆಮೇಲೆ ನಾನು ಏನೂ ಮಾಡಲಿಲ್ಲ. ಮಲ್ಚಿಂಗ್ ರೀತಿ ಬಿಟ್ಟಿರೋದ್ರಿಂದ ಮಣ್ಣು ಕಾಡು ಮಣ್ಣಾಗಿದೆ. ನಾವು ನರ್ಸರಿ ಮಾಡಲಿಕ್ಕೆ ಹೊರಗಡೆಯಿಂದ ಕಾಡು ಮಣ್ಣು ತಂದು ನರ್ಸರಿ ಮಾಡ್ತೀವಿ, ನಮ್ಮ ತೋಟದ ಮಣ್ಣನ್ನು ಹಾಳು ಮಾಡ್ಕೋತೀವಿ. ನನಗೆ ತೋಟದ ಮಣ್ಣೇ ಕಾಡು ಮಣ್ಣು ಆಗಬೇಕು, ಅದು ನನ್ನ ಇಚ್ಛೆ. ಏನೆಲ್ಲ ಮಾಡಿದ್ರಿ ನೀವು? ರಾಸಾಯನಿಕ ಗೊಬ್ಬರಗಳನ್ನ ಮೊದಲು ಎಷ್ಟು ಸಾರಿ ಕೊಡ್ತಾ ಇದ್ರಿ ವರ್ಷದಲ್ಲಿ? ಮಾಮೂಲಾಗಿ ಎಲ್ಲ ಕಾಫಿ ಬೆಳೆಗಾರರು ಕೊಡುವಾಗ ವರ್ಷದಲ್ಲಿ 2 ಸಾರಿ ಕೊಡ್ತಾ ಇದ್ದೆ ರಾಸಾಯನಿಕ ಗೊಬ್ಬರಗಳನ್ನ. ಆಮೇಲೆ ಲಿಂಡೆಯನ್ನು ಸ್ಟೆಂಬೋರ್ಗೆ ಮಾಡ್ತಾ ಇದ್ದೆ, ಅದನ್ನೆಲ್ಲ ನಿಲ್ಸಿದ್ದೀನೀಗ. ರಾಸಾಯನಿಕ ಗೊಬ್ಬರಗಳನ್ನ ಹಂತ ಹಂತವಾಗಿ ನಿಲ್ಲಿಸ್ತೆ, ಒಂದೇ ಸರಿ ನಿಲ್ಲಿಸಲಿಲ್ಲ. 3-4 ವರ್ಷಗಳಲ್ಲಿ 20% 30% ಕಮ್ಮಿ ಮಾಡ್ತಾ ಬಂದು 3-4 ವರ್ಷಗಳಲ್ಲಿ ನಿಲ್ಲಿಸ್ತೆ. ಈಗ 6 ವರ್ಷಗಳಿಂದ ತಾವು ಸಗಣಿ ಗೊಬ್ಬರವನ್ನು ಕೊಡ್ತಾ ಇಲ್ಲ, ಎರೆಹುಳು ಗೊಬ್ಬರವನ್ನು ಕೊಡ್ತಾ ಇಲ್ಲ, ಜೀವಾಮೃತವನ್ನು ಪೂರೈಕೆ ಮಾಡ್ತಾ ಇಲ್ಲ, ಹಾಗೆ ಸೂಕ್ಷ್ಮ ಜೀವಿಗಳು ಪಾಕೆಟ್ ನಲ್ಲಿ ಸಿಗುತ್ತಲ್ಲ ಅದನ್ನು ಕೊಡ್ತಾ ಇಲ್ಲ, ಏನೇನು ಕೊಡದಲ್ಲನೆ ಹಾಗೆ ಸ್ವಾಭಾವಿಕವಾಗಿ ಬಿಟ್ಟಿದ್ದೀರಂತ ಅನಿಸ್ತಾ ಇದಲ್ವಾ? ಹೌದು, ಸ್ವಾಭಾವಿಕವಾಗಿ ಬಿಟ್ಟೇನೆ. ಸೂಕ್ಷ್ಮ ಜೀವಿಗಳು ಪ್ಯಾಕೆಟ್ ಅಲ್ಲಿ ಕೊಡೋದು ಅಂದ್ರೆ ಲ್ಯಾಬ್ಗಳಲ್ಲಿ ಅದನ್ನ ಬೆಳೆಸಿ ವಾಪಸ್ ತರೋದು. ಅವನ್ನೇನು ಹೊರಗಿಂದ ಹೊಸದಾಗಿ ಹುಟ್ಟಾಕಿದ್ದಲ್ಲ, ನಮ್ಮ ಮಣ್ಣಲ್ಲಿದ್ದನ್ನು ನಾವೇನು ಕಳ್ಕೊಂಡಿದೀವಿ ಅದನ್ನ ಉಳಿಸ್ಲಿಕ್ಕಾಗಿ ಲ್ಯಾಬ್ಗಳಲ್ಲಿ ಬೆಳೆಸಿ ಅದನ್ನ ಪ್ರಯೋಗಾಲಯದಿಂದ ವಾಪಸ್ಸು ನಮ್ಮ ಜಮೀನಿಗೆ ದುಡ್ಡು ಕೊಟ್ಟು ತರ್ತಾ ಇದೀವಿ. ಆ ಸೂಕ್ಷ್ಮ ಜೀವಿಗಳು ನಮ್ಮ ಜಮೀನಲ್ಲೇ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ಅವುಗಳು ನಮ್ಮಲ್ಲಿಗೆ ಬರ್ತವೆ. ಹಾಗಿಂದ ನಾವು ಹೊರಗಿಂದ ತರೋ ಅಗತ್ಯ ಬರೋದಿಲ್ಲ. ನಮ್ಗೆ ಬೇಕಾಗಿದೆ ಏನಂದ್ರೆ ಅದು ಬದುಕುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು. 10 ಎಕರೆ ತೋಟದಲ್ಲಿ ರೋಬಸ್ಟದಿಂದ ಎಷ್ಟು ಇಳುವರಿ ಸಿಗ್ತಾ ಇದೆ, ಅರೇಬಿಕದಿಂದ ಎಷ್ಟು ಪಡಿತಾ ಇದ್ರಿ? ಅರೇಬಿಕ ನಮ್ಗೆ ಮಧ್ಯ ಮಧ್ಯ ಇರೋದ್ರಿಂದ ಜಾಸ್ತಿ ಇಲ್ಲ, ಒಂದು 10-15 ಚೀಲ ಬರ್ತಾ ಇದೆ. ರೋಬಸ್ಟ ಕಳೆದ ವರ್ಷ 200 ಚೀಲ ತೆಗೆದಿದ್ದೇನೆ, ಅಂದ್ರೆ 2-3 ವರ್ಷದಲ್ಲಿ 400 ಚೀಲ ತೆಗೆಯುವಂತದ್ದು ನನ್ನ ಒಂದು ಗುರಿ ಇದೆ. ಈಗ 200 ಚೀಲ ಉಂಡೆ ಕಾಫಿನ ಹೇಳ್ತಾ ಇರತ್ತವ? ಉಂಡೆ ಕಾಫಿ ಅರೇಬಿಕದ 10 ಚೀಲ ಉಂಡೆ ಕಾಫಿನ, 10-15 ಚೀಲ ಚರಿ. ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ ಖರ್ಚು ವೆಚ್ಚ. ವರ್ಷಕ್ಕೆ 10 ಎಕರೆಯಲ್ಲಿ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಕೈಗೆ ಉಳಿತದೆ ಅನ್ನೋ ಒಂದು ಕುತೂಹಲ ನಮಗೂ ಇದೆ, ಬೇರೆಯವರನ್ನು ಗಮನಿಸ್ತಾ ಇರ್ತಾರೆ ಈ ಕಾರ್ಯಕ್ರಮವನ್ನು ಕೇಳುವಾಗ. ಏನಂತೀರಿ? ಈಗ ಹಣ್ಣು ಕೊಯ್ಲಿಕ್ಕೆ ಬೇರೆಯವರೆಲ್ಲ ಏನು ಖರ್ಚು ಮಾಡ್ತಾರೋ ಅಷ್ಟೇ ಖರ್ಚು ನನಗೂ ಬರುತ್ತೆ. ಚಿಗುರು ಮಾಡೋದು ಮತ್ತೆ ಕಪಾತ್ ಮಾಡೋದು ಅದು ಬೇರೆಯವ್ರಿಗಿರುವಂತ ಖರ್ಚು ನನಗಿರುತ್ತೆ. ಇನ್ನು ಕಳೆ ಮಾಡುವಂಥದ್ದು ವರ್ಷಕ್ಕೆ 2 ಸರಿ ಇಬ್ರು ಗಂಡಾಳು 1 ಎಕರೆ ಕಳೆಯನ್ನು ನೆಲದಲ್ಲಿ ಮಟ್ಟ ಮಾಡ್ಕೊಂಡು ಬೀಳಿಸ್ಕೊಂಡು ಹೋಗ್ತಾರೆ. ಅದು ಇಬ್ರಿಗೆ ಅಂದ್ರೆ 500 ರೂಪಾಯಿ ಅಂದ್ರೆ 1,000 ರೂಪಾಯಿ 2,000 ರೂಪಾಯಿ ಅದ್ರಲ್ಲಿ ಹೋಗುತ್ತೆ. ನಾವು ವೀಟ್ ಕಟ್ಟಿಂಗ್ ಮಾಡೋದು ಅದೊಂದು 2,000 ಹೋಗುತ್ತೆ. ಬೇರೆಯವ್ರು ಮಾಡಿದಾಗ ಅತಿಯಾದ ಖರ್ಚು ಬರೋಲ್ಲ. ಇನ್ನು ಗೊಬ್ಬರದ ಪೂರ್ತಿ ಖರ್ಚು ಉಳಿಯುತ್ತೆ ನನಗೆ. ಬೇರೆ ರಾಸಾಯನಿಕಗಳು ಕಳೆನಾಶಕ ಹೊಡಿಯೋದು ಅವೆಲ್ಲ ನನಗೆ ಉಳಿಯುತ್ತೆ. ಆ ರೀತಿ ಇದು ಮಾಡಿದಾಗ ಬೇರೆಯವ್ರಿಗೆ ಹೋಲಿಸಿದ್ರೆ 80% ಖರ್ಚನ್ನ ನಾನು ಉಳಿಸ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಅಂದ್ರೆ 10 ಎಕರೆಯಲ್ಲಿ ಮರಕಪಾತು, ಗಿಡಕಪಾತು, ಹಣ್ಣು ಕಟಾವು ಮಾಡೋದು, ಕಳೆ ಕೊಚ್ಚೋದು, ಈ ತರದ ಕೆಲಸಗಳಿಗೆ ನೀರು ಹೊಡೆಯೋದು, ಇದಕ್ಕೆಲ್ಲದಕ್ಕೂ ಲೆಕ್ಕ ಇಟ್ಟಿರ್ಬೇಕು ಎಷ್ಟು ವೆಚ್ಚ ಆಗಬಹುದು? ಒಂದು 10-15 ಸಾವಿರ ಬರುತ್ತೆ. ಅಷ್ಟೇನೆ? ಅಷ್ಟೇ. ಮತ್ತೆ 200 ಮೂಟೆ ಉಂಡೆ ಕಾಫಿ ರೋಬಸ್ಟದಲ್ಲಿ ಒಂದು 10-15 ಚೀಲ ಉಂಡೆ ಕಾಫಿ ಅರೇಬಿಕದಲ್ಲಿ ಸಿಗ್ತಾ ಇದೆ. ಹೇಗೆ ಮಾರಾಟದ ವ್ಯವಸ್ಥೆ? ಈಗ ಪ್ರತ್ಯೇಕವಾಗಿ ನೈಸರ್ಗಿಕವಾಗಿ ಬೆಳೆದಿರೋದು ಅಥವಾ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಬೆಳೆದಿರೋದು ಅಂತ ಅನ್ಕೊಂಡು ಆ ತರದ ಜನನ ಹುಡುಕಿ ಮಾರಾಟ ಮಾಡ್ತಾ ಇದೀರಾ, ಕೊಡ್ತಾ ಇದೀರಾ, ಬೆಲೆ ಹೇಗೆ ಸಿಗ್ತಾ ಇದೆ ಹೇಳಿ. ಅರೇಬಿಕವನ್ನ ಸಂಪೂರ್ಣವಾಗಿ ಕ್ವಾಲಿಟಿ ಕಾಫಿ ಆಗಿ ಮಾಡ್ತಾ ಇದ್ದೀನಿ. ಪೂರ್ತಿ ಹಣ್ಣಾಗಿರೋ ಕಾಫಿಯನ್ನು ಮಾತ್ರ ಕುಯ್ತೀನಿ, ಅರ್ಧ ಹಣ್ಣು ಕುಯ್ಯೋಲ್ಲ, ತುಂಬಾ ಜಾಸ್ತಿ ಹಣ್ಣಾಗಿದ್ದು ಕುಯ್ಯೋಲ್ಲ, 3-4 ಸರಿ ಕುಯಿಸ್ತೀನಿ. ಕುಯಿಸಿ ಕ್ವಾಲಿಟಿ ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೀನಿ, ಯಾಕಂದ್ರೆ ಬರೀ ಹಣ್ಣನ್ನೇ ಒಣಗಿಸ್ತೀನಿ, ಒಂದೊಂದೇ ಇರಬೇಕು. ಏಲಕ್ಕಿ ಒಣಗಿಸ್ದಾಗೆ ಒಂದೊಂದೇ, ಒಂದ್ರ ಮೇಲೆ ಒಂದು ಬೀಳಬಾರದು, ಮುಗ್ಗು ಬರಬಾರ್ದು. ಆ ರೀತಿಯ ಮುತುವರ್ಜಿ ವಹಿಸಿ ಹಣ್ಣನ್ನೇ ಒಣಗಿಸೋದ್ರಿಂದ ಹಣ್ಣಿನ ಸಿಪ್ಪೆಯಲ್ಲಿರುವ ಸಿಹಿಯ ಅಂಶವನ್ನ ಬೀಜ ಎಳ್ಕೊಳ್ಳುತ್ತೆ. ಅದಕ್ಕೆ ನನಗೆ ಚೆನ್ನೈನಲ್ಲಿ ಒಬ್ರು ಸಿಕ್ಕಿದ್ದಾರೆ ಅದನ್ನ ಕೊಂಡ್ಕೊಳ್ಳೋರು, ಅವ್ರಿಗೆ ನಾನು ಹಲ್ಲು ಮಾಡಿರುವಂತ ಬೀಜಗಳನ್ನ ಕೆಜಿಗೆ 800 ರೂಪಾಯಿಗೆ ಕೊಟ್ಟಿದ್ದೀನಿ ಅರೇಬಿಕವನ್ನ. ಹಾಗೆ ರೋಬಸ್ಟ್ ಅಲ್ಲಿ ಒಂದು 13 ಚೀಲವನ್ನ ಇದೇ ರೀತಿ ಮಾಡಿದ್ದೀನಿ. ಮಾಡಿ ಚೀಲಕ್ಕೆ ಚರಿಯನ್ನ 7,500 ಕೊಟ್ಟಿದ್ದೇನೆ. ಡಿಮಾಂಡ್ ಇದ್ದಿದ್ದೆ ಅಷ್ಟು ಈ ರೀತಿ ಕ್ವಾಲಿಟಿಗೆ. ಇನ್ನು ಉಳಿದಿದ್ದ ಕಾಫಿ 4,200 ಇದ್ದಾಗ 4,700 ರೂಪಾಯಿ, ಅಂದ್ರೆ 500 ರೂಪಾಯಿ ಜಾಸ್ತಿ ಬೆಲೆಗೆ ಮಾರಾಟ ಮಾಡಿದ್ದೀನಿ. ಸಂಪೂರ್ಣವಾಗಿ ಹಣ್ಣಾದಾಗ ಕಟಾವ್ ಮಾಡಿ ಅದನ್ನ ಅಚ್ಚುಕಟ್ಟಾಗಿ ಒಣಗಿಸಿ ಮಾರಾಟ ಮಾಡೋ ಒಂದು ಆಲೋಚನೆ ಹೇಗ್ ಬಂತು, ಯಾರು ಹೇಳಿದ್ರು, ಏನ್ ಅನುಕೂಲ ಅಂತ ಹೇಳ್ತೀರಿ? ಒಂದ್ಸರಿ ಇದ್ರ ಬಗ್ಗೆ ಯೋಚಿಸ್ಕೊಂಡು ಇದ್ದಾಗ ಔಟ್ ಟನ್ ಕಡಿಮೆ ಅಂತ ನಮ್ಮ ಬೆಳೆಗಾರರಲ್ಲಿ ಇದೆ. ಔಟ್ ಟನ್ ಹೆಚ್ಚಿಗೆ ಬರೋದು ಕಾಯಿ ಇದ್ದಾಗ ಅಂತ. ಕಾಯಿ ಇದ್ದಾಗ ಏನಾಗುತ್ತೆ, ಕಾಯಿಯ ಸಿಪ್ಪೆ ಚಿಕ್ಕದಿರುತ್ತೆ. ಕಾಯಿ 8 ಬಸ್ಲು ಬರಲಿ, ಅದೇ 8 ಬಸ್ಲು ಕಾಯಿ ಹಣ್ಣಾದ್ರೆ 10 ಬಸ್ಲು ಬರುತ್ತೆ. 20% ಅಲ್ಲಿ ಜಾಸ್ತಿ ಬಂದಿರುತ್ತೆ. ಈಗ ನಮ್ದು ಹಲ್ಲಿಂಗ್ ಮಾಡಿದಾಗ ಔಟ್ ಟನ್ ಕಮ್ಮಿ ಇದ್ರು ವಾಲ್ಯೂಮ್ ಅಲ್ಲಿ ಒಂದು 20% ಜಾಸ್ತಿ ಬಂದಿರುತ್ತೆ, ತೂಕನೂ ಜಾಸ್ತಿ ಆಗುತ್ತೆ. ಅದು ನಮ್ಗೆ ಲಾಭ. ಅದರಿಂದ ಸಂಪೂರ್ಣ ಹಣ್ಣು ಮಾಡೋದು ನಮ್ಮ ಕಾಫಿ ಬೆಳೆಗಾರರಿಗೆ ಲಾಭ. ಅದು ಹೇಳ್ತಾ ಇದ್ರಿ, ನಾವು ತೋಟದಲ್ಲಿ ಸುತ್ತಾಡುವಾಗ ಸಂಪೂರ್ಣವಾಗಿ ಹಣ್ಣಾದ ಕಾಫಿ ಹಣ್ಣುಗಳನ್ನೇ ಕಿತ್ತು ಒಂದೊಂದಾಗಿ 2 ದಿನ ನೆರಳಲ್ಲಿಟ್ಟು ಆಮೇಲೆ ಎಷ್ಟು ದಿನ ಒಣಗಿಸಿರಿ? ಅದು ಸಂಪೂರ್ಣ 100% ಮಾಯಿಶ್ಚರ್ ಬರುತ್ತಲ್ಲ, ಆ ಮಾಯಿಶ್ಚರ್ ಲೆವೆಲ್ ಬರೋವರೆಗೂ ಒಣಗಿಸ್ತೇವೆ. ಒಣಗಿಸಿ ಬೇಳೆ ಮಾಡಿ ಚೆನ್ನೈ ಮೂಲದ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಿ ಅಲ್ವಾ? ಹೌದು, ಅರೇಬಿಕವನ್ನ ಬೇಳೆ ಮಾಡಿ ಕೊಟ್ಟಿದ್ದೇನೆ, ರೋಬಸ್ಟಾವನ್ನ ಬೇಳೆ ಮಾಡಿ ಇಂಡೆ ಕಾಫಿಯನ್ನು ಕೊಟ್ಟಿದ್ದೇನೆ. ಎಷ್ಟು ವರ್ಷಗಳ ಕಾಲ ಕೊಟ್ಕಂತ ಬಂದಿದ್ರಿ ಈ ತರ? ಈಗ ಒಂದು 2 ವರ್ಷದಿಂದ. ಅದ್ರ ಮೊದಲು ನನಗೆ ಮಾರ್ಕೆಟಿಂಗ್ ಬಗ್ಗೆ ಗೊತ್ತಿರಲಿಲ್ಲ. ಹುಡುಕಿದ್ರೆ ಸಿಗುತ್ತೆ ನೋಡಿ ಅಲ್ವಾ? ಹುಡುಕಿದ್ರೆ ಸಿಗುತ್ತೆ. 800 ರೂಪಾಯಿ 1 ಕಿಲೋಗ್ರಾಮು ಸ್ವಚ್ಛಗೊಳಿಸಿದ ಕ್ಲೀನ್ಡ್ ಕಾಫಿಗೆ ನಿಮಗೆ ದುಡ್ಡು ಸಿಕ್ಕಿದೆ. ಆ ರೀತಿಯ ಬೆಲೆ ಸಾಮಾನ್ಯ ಮಾರುಕಟ್ಟೆ ಅಥವಾ ಸ್ಥಳೀಯ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ ಅಲ್ವಾ? ಇಲ್ಲ, ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕೆಂದ್ರೆ ನಮ್ಮ ಮಾರುಕಟ್ಟೆ ಹಾಳಾಗ್ತಾ ಇದ್ದ ನಮ್ಮಲ್ಲಿ ಅನೇಕರು ಕ್ವಾಲಿಟಿಯನ್ನೇ ಅನ್ನಿಸ್ತಾ ಇಲ್ಲ. ಒಟ್ಟಿನಲ್ಲಿ ಕುಯ್ಯೋದು, ಪಲ್ಪ್ ಮಾಡೋದು, ಒಣಗಿಸೋದು, ಹಸಿ ಕಾಫಿಯನ್ನೇ ಮಾರೋದು, ಈ ರೀತಿ ಎಲ್ಲ ಇರುತ್ತೆ. ಎಲ್ಲರೂ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಭಾರತದ ಕಾಫಿಗೆ ಇನ್ನು ಹೆಚ್ಚಿಗೆ ರೇಟ್ ಸಿಗುತ್ತೆ. ರೋಬಸ್ಟಾದಲ್ಲೂ ಹಾಗೆ ಮಾಡಿದಿರಿ, ಹಣ್ಣಾದ ಹಂತವನ್ನು ಗಮನಿಸಿಕೊಂಡು ಕಟಾವು ಮಾಡಿ ಒಣಗಿಸಿ ಉಂಡೆ ಕಾಫಿಯನ್ನು ಯಾವ ಬೆಲೆಗೆ ಕೊಟ್ಟಿದ್ದೀರಿ? 50 ಕೆಜಿಗೆ? 50 ಕೆಜಿಗೆ 4,700 ರೂಪಾಯಿಗೆ ಕೊಟ್ಟಿದ್ದೀವಿ. ಅದು ಮಾಮೂಲಾಗಿರುವಂಥದ್ದು, ಬರೀ ಹಣ್ಣಾಗಿದ್ದನ್ನೇ ಕಟಾವು ಮಾಡಿ ಒಣಗಿಸಿದ್ನ 7,500 ರೂಪಾಯಿಗೆ ಕೊಟ್ಟಿದ್ದೀನಿ. ಜಾಸ್ತಿ ಡಿಮ್ಯಾಂಡ್ ಇದ್ದು ಎಲ್ಲ ತೋಟದ ಕಾಫಿನೂ ಹಾಗೆ ಮಾಡ್ತಾ ಇದ್ದೆ. ಅವ್ರಿಗೆ ಅಗತ್ಯ ಇದ್ದಿದ್ದು ಸ್ವಲ್ಪ ಮಾತ್ರ, ಏನು ಅಗತ್ಯ ಇತ್ತು ಅದಕ್ಕೆ ಆ ಕ್ವಾಲಿಟಿಯನ್ನು ನಾನು ಕೊಟ್ಟಿದ್ದೀನಿ. ಎಷ್ಟೋ ಜನ ಗುಣಮಟ್ಟದ ಕಾಫಿಯನ್ನು ಪದಾರ್ಥಗಳನ್ನು ಇಷ್ಟಪಟ್ಟು ಖರೀದಿ ಮಾಡೋದಿದೆ, ಬಳಕೆ ಮಾಡೋದಿದೆ, ಆ ಥರದ ಜನಗಳನ್ನು ಹುಡುಕ್ತಾ ಇರಬೇಕು. ನೀವು ಮಾಡಿದ ಅಲ್ಪ ಖರ್ಚಿಗೆ ಉತ್ತಮದ ಧಾರಣೆ ಸಿಗುತ್ತೆ. 200 ಚೀಲ ಉಂಡೆ ಕಾಫಿ ಸಿಗುತ್ತಲ್ಲ ರೋಬಸ್ಟದ್ದು, ಬೇರೆಯವ್ರಿಗೂ ನಿಮಗೂ ಏನು ಬೆಲೆಯಲ್ಲಿ ವ್ಯತ್ಯಾಸ ಅನ್ನಿಸ್ತಾ ಇದೆ? ಬೆಲೆಯಲ್ಲಿ ನನಗೆ ಬೇರೆಯವ್ರಿಗಿಂತ ಹೆಚ್ಚಿಗೆ ಸಿಗ್ತಾ ಇದೆ. ನಾನೀಗ ಸಾವಯವ ಕಾಫಿ ಅಂತಲೇ ಮಾರಾಟ ಮಾಡ್ತಾ ಇರೋದ್ರಿಂದ ಬೆಲೆಯಲ್ಲಿ ಹೆಚ್ಚಿಗೆ ಸಿಗುತ್ತೆ. ಮತ್ತು ಸಾವಯವ ಕಾಫಿಯಲ್ಲಿ ಮುಖ್ಯವಾಗಿ ಕಾಫಿ ಬೆಲೆ ತುಂಬ ಕಡಿಮೆ ಇದ್ದಾಗ ಬೇರೆಯವ್ರಿಗಿಂತ ನಮಗೆ 20-30% ಬೆಲೆ ಹೆಚ್ಚಿಗೆ ಸಿಗುತ್ತೆ. ನಿಜ, ಅಲ್ಲಿ ಒಣಗಿಸುವ ಒಂದು ವಿಚಾರ, ದಾಸ್ತಾನು ಮಾಡುವ ಸಂಗತಿಗಳಲ್ಲಿ ಏನಾದರೂ ಭಿನ್ನತೆ ಇದೆಯಾ? ಇಷ್ಟೇ ಒಣಗಿಸ್ಬೇಕು, ಹಿಂಗೆ ಒಣಗಿಸ್ಬೇಕು ಅನ್ನೋ ಒಂದು ಕಟ್ಟುಪಾಡುಗಳೇನಾದರೂ ವಿಧಿಸ್ತಾರೆ ಹೇಗೆ? ಹೌದು, ಖಂಡಿತವಾಗ್ಲೂ ವಿಧಿಸ್ತಾರೆ. ಒಣಗಿಸುವಾಗ ಅವ್ರು ನೋಡ್ತಾರೆ, ತೋಟ ನೋಡ್ತಾರೆ, ಗೋಡನ್ ನೋಡ್ತಾರೆ. ಕೆಮಿಕಲ್ ಇರಬಾರ್ದು ಅವ್ರಿಗೆ, ಕೆಮಿಕಲ್ ಡಬ್ಬಗಳು ಕೂಡ ಕಾಣಲಿಕ್ಕೆ ಸಿಗಬಾರ್ದು. ಹಾಗೆ ಸಿಕ್ಕಿದ್ರೆ ಅವ್ರನ್ನ ಇದನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಗೋಡನ್ ಕೂಡ ಅದು 1% ಮಾಯಿಶ್ಚರು, ಆ ಮಾಯಿಶ್ಚರನ್ನು ನಾವು ಮೇಂಟೈನ್ ಮಾಡ್ಕೋಬೇಕು. ಕಾಫಿಯಲ್ಲಿ ಮಾಯಿಶ್ಚರ್ ಜಾಸ್ತಿ ಆದರೂ ಗುಣಮಟ್ಟ ಕಳ್ಕೊಳ್ಳುತ್ತೆ, ಅದನ್ನೆಲ್ಲ ನಾವು ನೋಡ್ಕೋಬೇಕಾಗತ್ತೆ. ಒಳ್ಳೆ ವಿಚಾರನೇ. ಏನೆಲ್ಲ ಸಂಗತಿಗಳು ನಮ್ಮ ಗಮನಕ್ಕೆ ಬರೋದಿಲ್ಲ, ಗಮನಿಸ್ತಾ ಇದ್ರೆ ಅದು ಸಿಗುತ್ತೆ. ಪರಿಸರ ಪ್ರಿಯ ಕೃಷಿ ನಿಮಗೆ ಇಷ್ಟವಾಗಿದೆ, ಜನ ಏನೇ ಮಾತಾಡಿದ್ರು ನೀವು ಇಲ್ಲಿ ಒಳಿತನ್ನ ಕಂಡಿದ್ದೀರಿ, ಮತ್ತೆ ಭೂಮಿಯ ಆರೋಗ್ಯಕ್ಕೆ ನೀವು ಮಾಡುತ್ತಿರುವ ಸಂಗತಿಗಳು ಉಪಯುಕ್ತವಾದದವೆ. ಹೌದು, ಯಾಕೆಂದ್ರೆ ಎಲ್ಲರೂ ರಾಸಾಯನಿಕಗಳನ್ನು ಉಪಯೋಗಿಸೋದ್ರಿಂದ ಯಾವುದೇ ನೀರು ಯಾವುದೇ ಊರಲ್ಲಿ ಹೋಗಿ ನೀವು ಪರೀಕ್ಷೆ ಮಾಡಿದ್ರು ಅಲ್ಲಿ ರಾಸಾಯನಿಕ ಅಂಶ ಇದ್ದೇ ಇರುತ್ತೆ. ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಈಗ ಹಾರ್ಟ್ ಅಟ್ಯಾಕ್ ಜಾಸ್ತಿ, ಪಾರ್ಶ್ವವಾಯು ಜಾಸ್ತಿ, ಇವೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ವಿಪಿ ಜಾಸ್ತಿ ಇದೆ, ಅದು ಕಾರಣ ಏನು ಅದನ್ನು ನಾವು ಯೋಚಿಸಲ್ಲ. ನಾವು ಹಿಂದೆ ಇದ್ದಾಗ ಯಾವ ರೀತಿ ಇದ್ವಿ, ನಮ್ಮ ಆರೋಗ್ಯ ಏನಾಗ್ತಾ ಇತ್ತು, ಮತ್ತು ನಮ್ಮ ಸಂಸ್ಕೃತಿ ಏನಿದೆ, ದೇವಸ್ಥಾನಗಳಿರ್ಬೋದು, ದೇವಸ್ಥಾನ ಮಾಡೋ ಪೂಜೆ, ಪೂಜೆ ವಿಧಾನ, ನಮ್ಮ ಮಸಾಲೆಗಳು, ಇವೆಲ್ಲ ವೈಜ್ಞಾನಿಕ ತಳಹದಿ ಮೇಲೆ ರೂಪುಗೊಂಡಂಥದ್ದು. ಅದನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ. ಹಿಂದಿನ ನಮ್ಮ ಜ್ಞಾನ ಏನಿದೆ ಆ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನೆಲ್ಲ ಒಂದು ಅಸಡ್ಡೆ ಆಗಿ ಒಂದು ಮೂಢನಂಬಿಕೆ ಅಂತ ತಿಳ್ಕೊಂಡು ಈಗ ರಾಸಾಯನಿಕ ಹಿಂದೆ ಹೋದಾಗ ನಮ್ಮ ಇಡೀ ಪರಿಸರವನ್ನು ಕಲುಷಿತಗೊಳಿಸಿದ್ದೀವಿ. ಅದರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಇದೆ. ಒಳ್ಳೆ ಸಂಗತಿಗಳನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನು ಹೇಳ್ಬೋದು, ಆಸಕ್ತರು ನಿಮ್ಮ ಜೊತೆ ಮಾತಾಡಲಿ ಅಲ್ವಾ? ಆಯಿತು, 9480653110. ಧನ್ಯವಾದ ಸತೀಶ್ ಅವರೇ, ನಮಸ್ಕಾರ. ನಮಸ್ಕಾರಗಳು. ಕೇಳಿದರೆ ಸೋಮಾರ್ಪೇಟೆ ಚೌಡ್ಲು ಗ್ರಾಮದಲ್ಲಿ ವಾಸ ಇದ್ದುಕೊಂಡು ಸೋಮಾರ್ಪೇಟೆ ತಾಲೂಕು ಹೊಸಬೀಡು ಬೆಟ್ಟ ಅಥವಾ ಮೂಕ್ರಿ ಬೆಟ್ಟದ ಬುಡದಲ್ಲಿ 10 ಎಕರೆ ರೋಬಸ್ಟ ಮತ್ತು ಅರಬಿಕ ಇತರೆ ಬೆಳೆಗಳೊಂದಿಗೆ ತಾವು ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕೃಷಿ ಕೆಲಸಗಳನ್ನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಇದುವರೆಗೆ ಹಂಚಿಕೊಂಡವರು ಬನ್ನಳ್ಳಿ ಸತೀಶ್ ಅವರು. ಅವರ ಸಂಖ್ಯೆ ಮತ್ತೊಮ್ಮೆ 9480653110. 9480653110. ಇದುವರೆಗೆ ಕಾರ್ಯಕ್ರಮ ಕಾಫಿ ಕನ್ನಡಿ ಬಿತ್ತರವಾಯಿತು. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿದಿರಿ. ನಿರ್ಮಾಣ ವಿಜಯ್ ಅಂಗಡಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಕ್ರೀಡೆ ಜೀವನದ ಒಂದು ಭಾಗ ಆಗಿದ್ದು ಮಾನಸಿಕ ಒತ್ತಡದ ನಿವಾರಣೆಗೆ ಸಹಕಾರಿ. ವಿದ್ಯಾರ್ಥಿಗಳ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಆರೋಗ್ಯ ವೃದ್ಧಿಯಾದೇತ ವಿರಾಜಪೇಟೆ ಸಂತ ಅನ್ನಮ್ಮ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕರಾದ ರೆವರೆಂಡ್ ಫಾದರ್ ಐಸಕ್ ರತ್ನಾಕರವು ಹೇಳಿದವು. ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟವು ಮಾತಾಡಿದವು. ಕಾಲೇಜಿನ ಪ್ರಾಂಶುಪಾಲರಾದ ಜೋಮನ್ ತೋಮಸ್ ಅವು ಮಾತಾಡಿ, ಪಾಠದೊಟ್ಟಿಗೆ ವಿದ್ಯಾರ್ಥಿಗಳಿಗೆ ಆಟನು ಮುಖ್ಯ, ಕ್ರೀಡೆಯಿಂದ ಸಮತೋಲನ ಸಾಧಿಸುವುದು ಸಾಧ್ಯ, ವಿದ್ಯಾರ್ಥಿಗಳಲ್ಲಿ ಸಕಾರಾತ್ಮಕ ಅಂಶಗಳ ಬಗ್ಗೆ ಕ್ರೀಡೆ ಸಹಕಾರಿತ ಹೇಳಿದವು. ಒಟ್ಟು 10 ತಂಡಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು. ರಾಷ್ಟೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ 3ನೇ ಸುತ್ತಿನ ಕಾಲುಬಾಯಿ ಜ್ವರ ರೋಗ ನಿರೋಧಕ ಲಸಿಕಾ ಕಾರ್ಯಕ್ರಮಕ್ಕೆ ಗೋಪೂಜೆ ಮಾಡಿ ಶಾಸಕರಾದ ಎಂಪಿ ಅಪ್ಪಚ್ಚರಂಜನವು ಸೋಮರಪೇಟೆ ತಾಲೂಕಿನ ಕುಂಬೂರುಳಿಯಿಂದ ಚಾಲನೆ ಕೊಟ್ಟವು. ಮತ್ತೆ ಮಾತಾಡಿದ ಇವು, ಕೃಷಿಕರಿಗೆ ಜಾನುವಾರುಗಳ ಆರ್ಥಿಕ ಚಟುವಟಿಕೆಗೆ ಸಹಕಾರಿಯಾಗಿದ್ದು ಅವುಗಳ ಆರೋಗ್ಯದ ಕಡೆ ಜಾಸ್ತಿ ಗಮನ ಹರಿಸೋಕ್ಕೂ, ಆ ನಿಟ್ಟಲ್ಲಿ 4 ತಿಂಗಳು ಕಳೆದ ಜಾನುವಾರುಗಳಿಗೆ ಕಡ್ಡಾಯ ಆಗಿ ಲಸಿಕೆ ಕೊಡಿಸೋಕ್ಕೂ ಅಂತ ಹೇಳಿದವು. ಈ ಸಂದರ್ಭದಲ್ಲಿ ಪಶುಪಾಲನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಬಾದಾಮಿ, ಹಿರಿಯ ಪಶು ವೈದ್ಯ ಪರಿವೀಕ್ಷಕರಾದ ಸತ್ತಾರ್ ಖಾನ್ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವು. ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಆಸ್ತಿ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ, ನೀರಿನ ತೆರಿಗೆ ಮತ್ತಿತರ ಸೇವೆಗ, ಜಲನಿಧಿ ಉದ್ದಿಮೆ ಪರವಾನಗಿ ಹಂಗೆ ಇತರೆ ಸಂಬಂಧಿತ ಆನ್ಲೈನ್ ಸೇವೆಗ ಸ್ಥಗಿತಾಟು. ಆದ್ದರಿಂದ ಮಡಿಕೇರಿ ನಗರಸಭೆಯಲ್ಲಿನ್ನು ನವೆಂಬರ್ 7-10 ಮುಟ 4 ದಿನಗಳ ಕಾಲ ಆನ್ಲೈನ್ ಸೇವೆಗ ಸ್ಥಗಿತ ಆದೇತ ಪೌರಾಯುಕ್ತರಾದ ವಿಜಯವು ತಿಳಿಸಿದರು. ಮೂರ್ನಾಡು 66/11 ಕೆವಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಮರಗೋಡು ಫೀಡರ್ಲಿ ರಿಪೇರಿ ಕೆಲಸ ಮಾಡಿಕ್ಕಿರೋದ್ರಿಂದ ನವೆಂಬರ್ 8 ತೆರಳರೆ ನಾಳೆ ಬೆಳಿಗ್ಗೆ 10 ಸಾಯಂಕಾಲ 5 ಮುಟ್ಟ ವಿದ್ಯುತ್ ಹಂಚಿಕೆ ನಿಲ್ಲಿಸಲಾದೆ. ಆದ್ದರಿಂದ ಕಾಂತೂರು, ಐಕೊಳ, ಕಟ್ಟೆಮಾಡು, ಮರಗೋಡು, ಹುಲಿತಾಳ, ಹತ್ತಿರಪತ್ರದ ಪ್ರದೇಶಗಳಲ್ಲಿ ವಿದ್ಯುತ್ ಇರ್ದುಲೆತ್ತ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಿದರು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವರು ಕೂಡುಕೂಟಲ್ಲಿ ಕನ್ನಡ ರಾಜ್ಯೋತ್ಸವ ಇದೇ 10 ಉತ್ತಾನ ತೇಳುವ ತಲೆಬರದಡಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ಕವಿ ಲೇಖಕರು ಹಂಗೆ ಸಂಗೀತಗಾರರಾದ ಎಚ್ ದುಂಡಿರಾಜ್, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ನಿರ್ದೇಶಕರು ಹಂಗೆ ಡೀನ್ ಡಾಕ್ಟರ್ ಕೆಬಿ ಕಾರ್ಯಪ್ಪ, ಪ್ರಾಂಶುಪಾಲರಾದ ಡಾಕ್ಟರ್ ವಿಶಾಲ್ ಕುಮಾರ್ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವೆ. 2022-23 ಸಾಲಿನಲ್ಲಿ 1-10 ತರಗತಿಗೆ ಮುಟ ಓದುತ್ತಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪಡ್ಕೊಳ್ಳಿಕ್ಕೆ ಅರ್ಜಿ ಕರೆದಳು. https://ssp.karnataka.gov.in ಅರ್ಜಿನ ದಾಖಲಾತಿಗಳೊಟ್ಟಿಗೆ ಸಲ್ಲಿಸಕ್ಕೆ. ಜಾಸ್ತಿ ಮಾಹಿತಿ ಬೇಕಾದರೆ ಸಮಾಜ ಕಲ್ಯಾಣ ಇಲಾಖೆನ ಕಚೇರಿನ ಸಂಪರ್ಕಿಸಕ್ಕೆ. 2023-24 ಶೈಕ್ಷಣಿಕ ವರ್ಷಕ್ಕೆ 6ನೇ ಮತ್ತು 9ನೇ ತರಗತಿನ ಸೈನಿಕ ಶಾಲೆಗಳ ಪ್ರವೇಶಕ್ಕೆ ಅರ್ಜಿ ಕರೆದಳು. ದೇಶದಲ್ಲಿಡೀ 33 ಸೈನಿಕ ಶಾಲೆಗಳಲ್ಲಿ AISSE 2023 ಪ್ರವೇಶ ಪರೀಕ್ಷೆ 2023 ಜನವರಿ 8 ನಡೆದಿದೆ. 6ನೇ ತರಗತಿಗೆ ಸೇರಿಕೆ 2011 ಏಪ್ರಿಲ್ 1 ಮತ್ತು 2013 ಮಾರ್ಚ್ 31 ನಡುವೆ ಹುಟ್ಟಿರೋಕು. ಹಾಗೆ 9ನೇ ತರಗತಿಗೆ ಸೇರಿಕೆ 2008 ಏಪ್ರಿಲ್ 1 ಮತ್ತು 2010 ಮಾರ್ಚ್ 1 ಹುಟ್ಟಿರೋಕು. ಜಾಸ್ತಿ ಮಾಹಿತಿ ಬೇಕಾದರೆ www.sainikschoolkodagu.edu.in ಸಂಪರ್ಕಿಸಕ್ಕೆ. ಅರ್ಜಿ ಹಾಕಿಕೆ ಇದೇ 30 ಆಕೇರಿ ದಿನದ ಶಾಲೆನ ಪ್ರಕಟಣೆ ತಿಳಿಸಿತು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಮೂಲಕ ನಡೆದ BAMS ಪರೀಕ್ಷೆಯಲ್ಲಿ ಮಡಿಕೇರಿನ ಡಾಕ್ಟರ್ ಸಮಿತಾ ಎಸ್ ಹೆಗಡೆ ವಿಶ್ವವಿದ್ಯಾನಿಲಯಕ್ಕೆ 3ನೇ ರ್ಯಾಂಕ್ ಪಡ್ಕೊಂಡಳು. ಮೈಸೂರಿನ JSS ಆಯುರ್ವೇದ ಮೆಡಿಕಲ್ ಕಾಲೇಜಲ್ಲಿ ಓದಿರುವ ಇವು ಅತಿ ಹೆಚ್ಚು ಅಂಕಗಳನ್ನ ಪಡ್ಕೊಂಡು ಆಯುರ್ವಿಶಾರದ ಪ್ರಶಸ್ತಿನ ಸನ ಪಡ್ಕೊಂಡಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ.

ಸ್ಮಾರಕ ಕೇಂದ್ರತನ ಕೆಲವು ಷರತ್ತಲ್ಲಿ ಬಿಟ್ಟು ಕೊಡಪಕ್ಕೆ ಸರ್ಕಾರ ತೀರ್ಮಾನ. ಕಾವೇರಿ ನಿಸರ್ಗಧಾಮಕ್ಕೆ ಇಂದಿಂಜ ಪ್ರವೇಶ ಇಪ್ಪಲೆ ಅರಣ್ಯ ಇಲಾಖೆರ ಆದೇಶ. ಸುದ್ದಿರ ವಿವರ, ಸರ್ಕಾರ ಹತ್ರ ಪುಡ್ತ ತುಳ್ಳ ಮಡಿಕೇರಿರ ಗದ್ದಿಗೆ ಪಿಂಜ ನಾಲ್ನಾಡ ಅರಮನೆ ಸ್ಮಾರಕ ಕೇಂದ್ರತ್ನ ಇಕ್ಕ ಸರ್ಕಾರ ಅಂಚಿಕಾಲ ಹತ್ರ ಮಟ್ಟಿಗೆ ಖಾಸಗಿ ಸಂಘ ಸಂಸ್ಥೆಗೆ ಕೆಲವು ಷರತ್ತಲ್ಲಿ ಬಿಟ್ಟು ಕೊಡಪದುಂಡು. ರಾಜ್ಯ ಮಟ್ಟದಲ್ಲಿ 844 ಸ್ಮಾರಕತ್ ಕೊಡಗರ ದಂಡು ಕೂಡದನಕ್ಕೆ ಒಟ್ಟು 31 ಸ್ಮಾರಕ ಕೇಂದ್ರತ್ನ ಖಾಸಗಿ ಕಾರ್ಯಕ್ಕೆ ಬಿಟ್ಟು ಕೊಡಪಕ್ಕೆ ತೀರ್ಮಾನ ಆಯಿತು. ಇದನ್ನು ದತ್ತು ಎಡ್ತಂಡವು ಸ್ಮಾರಕ ಕೇಂದ್ರಕ್ಕೆ ಭದ್ರತೆ, ಬೇಲಿ, ಭೂತೋಟ ಇನ್ನತ್ತ ಮೂಲಭೂತ ಸೌಕರ್ಯ ಹತ್ರ ಕೂಡ ಪ್ರವಾಸಿಗಳ ಆಕರ್ಷಣೆ ಮಾಡೋಕೆ ಮೂಲ ರೂಪಕ್ಕೂ